ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸ್ಮಾರ್ಟ್ ಕ್ಲಾಸ್, ಆಡಿಯೋಲಜಿ ಲ್ಯಾಬ್, ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. ಸುಸಜ್ಜಿತ ಡಿಜಿಟಲ್ ಸೈನ್ಸ್ ಲ್ಯಾಬ್, ವೃತ್ತಿ ತರಬೇತಿಗೆ ಫೌಂಡೇಶನ್ ಕೋರ್ಸ್. SSLC ನಂತರ ಅಥವಾ SSLC ಫೇಲ್ ಆದವರಿಗೂ ವಿಶೇಷ ತರಬೇತಿ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ್ ಜಿಲ್ಲೆ. ಮೊಬೈಲ್ 9448300994. 9448300994. ನೀವು ಕಾಂಟ್ರಾಕ್ಟರ್ ಶಿವಣ್ಣ, ನೀವೇ ಹೇಳಿ ಅಲ್ಟ್ರಾಟೆಕ್ ಸಿಮೆಂಟ್ ಯಾಕೆ ಮಾರ್ಕೆಟ್ ನಲ್ಲಿ ಕಡಿಮೆ ಬೆಲೆದು ಇದೆಯಲ್ಲ? ಇದೆ ಹೌದು, ಆದ್ರೆ ನಾಳೆ ಛಾವಣಿ ಸೋರಿದ್ರೆ, ಗೋಡೆ ಮೇಲೆ ಕ್ರ್ಯಾಕ್ ಬಂದ್ರೆ, ನಾನ್ ಮಾಡಿದ ಮನೆ ಕೆಲಸ ಮತ್ತೆ ನನ್ನ ಹೆಸರು ಎರಡೂ ಹಾಳಾಗುತ್ತೆ. ಕೋಟೆಯ ಬಾಗಿಲು ಹಾಕಿದ್ರೆ ಏನ್ ಬಂತು? ಊರೇ ಕೊಳ್ಳೆ ಹೊಡೆದ್ಮೇಲೆ ತಿಳಿಯುತ್ತೆ ಶಿವಣರೇ. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್, ಇಂಜಿನಿಯರ್ ಆಯ್ಕೆಯ, ದೇಶದ ನಂಬರ್ 1 ಸಿಮೆಂಟ್. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಸೂಟಿಂಗ್, ಶರ್ಟಿಂಗ್, ಲೆನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮರೆಯದೆ ಒಮ್ಮೆ ಬನ್ನಿ. ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 to 12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ, ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802521 5253, 2525253. ಇನ್ನು ಮುಂದೆ ದ್ರಾಕ್ಷಿ ಬೇಸಾಯದಲ್ಲಿನ ಅನುಭವ ಕುರಿತು ಬಬಲೇಶ್ವರ ತಾಲೂಕು ದೇವಾಪುರ ಗ್ರಾಮದ ಗೌಡಪ್ಪಗೌಡ ಪರಪ್ಪಗೌಡ ಪಾಟೀಲ್ ಅವರೊಂದಿಗೆ ಮಾತುಕತೆ. ಇವರನ್ನ ಮಾತನಾಡಿಸುತ್ತಾರೆ ಡಾಕ್ಟರ್ ಸೋಮಶೇಖರ್ ಎಸ್ ರೋಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಬಬಲೇಶ್ವರ ತಾಲೂಕು ದೇವಾಪುರ ಗ್ರಾಮದ ದ್ರಾಕ್ಷಿ ಬೆಳೆಗಾರರಾಗಿರುವಂತಹ ಗೌಡಪ್ಪಗೌಡ ಪರಪ್ಪಗೌಡ ಪಾಟೀಲ್ ಅವರ ತೋಟದೊಳಗೆ ಇದ್ದೀವಿ. ಅವರ ದ್ರಾಕ್ಷಿ ಅನುಭವಗಳನ್ನು ನಾವು ಇವತ್ತಿನ ದಿವಸ ಕೇಳೋಣ. ಸುಮಾರು ವರ್ಷಗಳಿಂದ ಅವರು ದ್ರಾಕ್ಷಿ ಬೆಳೀತಾ ಇದ್ದಾರೆ. ದ್ರಾಕ್ಷಿ ಯಾವ ರೀತಿ ಅವರ ಅನುಭವಗಳಾದವ, ಅವುಗಳು ನಮ್ಮ ಉಳಿದಂತಹ ರೈತರಿಗೂ ಕೂಡ ಸ್ಫೂರ್ತಿ ನೀಡಬಹುದು, ಪ್ರೇರಣೆ ನೀಡಬಹುದು ಅನ್ನೋ ಕಾರಣಕ್ಕಾಗಿ ಅವರನ್ನ ನಾವು ಇವತ್ತಿನ ದಿವಸ ಮಾತಾಡಿಸ್ತಾ ಇದ್ದೀವಿ. ನಮಸ್ಕಾರ ಪಾಟೀಲ್ ಅವರೇ. ನಮಸ್ಕಾರ. ಯಾವಾಗಿಂದ ನೀವು ಶುರು ಮಾಡಿದ್ದು ದ್ರಾಕ್ಷಿ ಬೆಳೆಯೋದಕ್ಕ? ನಾವು ದ್ರಾಕ್ಷಿ ರೀ ಇವು 7-8 ವರ್ಷ ಮುಂಚೆಯಿಂದ ನಾವು ಚಾಲೂ ಮಾಡಿವ್ ರೀ. ನಾವು ಮೊದಲ ಇವು ಕಬ್ಬ, ಉಳ್ಳಾಗಡ್ಡಿ ಇಂಥವೆಲ್ಲ ಬೆಳೀತಾ ಇದ್ದೀವಿ. ಬೇರೆದವರು ದ್ರಾಕ್ಷಿ ಹಚ್ಚುವುದು ಸ್ವಲ್ಪ ಹೆಚ್ಚಿನ ಉತ್ಪನ್ನ ತೆಗೆಯುವುದರಿಂದ ನೋಡಿದೀವಿ. ನೋಡಿ ಅವರು ನೀವು ಹಚ್ಚಿ ನೋಡ್ರಿ ಅಂತೇಳಿ ನಮಗೆ ಹೇಳಿದಾಗ ನಾವು ಯಾಕೆ ಹಚ್ಚಬಾರದು ಅನ್ನೋ ಒಂದು ವಿಚಾರ ಇಟ್ಟುಕೊಂಡು ನಾವು ದ್ರಾಕ್ಷಿ ಹಚ್ಚಿ ಅಗಿ ತಂದು ದ್ರಾಕ್ಷಿ ಹಚ್ಚಿದೀವ್ರಿ. ಹಚ್ಚಿದ ಕೂಡಲೇನ ಅದು ನಮಗ ಕಬ್ಬಿಗೆ ನೀರು ಸಾಲ್ತಿದ್ದಿಲ್ಲ, ಆ ಉದ್ದೇಶ ಇಟ್ಟುಕೊಂಡು ಉತ್ಪನ್ನ ಜಾಸ್ತಿ ಬರ್ತೈತಿ, ನೀರನ್ನು ನಮಗ ವ್ಯತ್ಯಾಗಿ ಹನಿ ಹನಿ ನೀರಾವರಿಯಿಂದ ಸ್ವಲ್ಪ ಹೆಚ್ಚಿಗೆ ಅನುಕೂಲ ಆಕೈತಿ ಅನ್ನೋ ಉದ್ದೇಶ ಇಟ್ಟುಕೊಂಡು ಒಂದು 10-15 ಎಕರೆ ಕಬ್ಬು ಅದನ್ನ ಕ್ಯಾನ್ಸಲ್ ಮಾಡಿ ದ್ರಾಕ್ಷಿ ಹಚ್ಕೊಂಡಿವಿ. ಅವಾಗೇನಾತು, ಒಂದು 10 ವರ್ಷನ ಚಲೋ ತಂಗಿ ಕಾಯಿ ಹಿಡಿದು ಅಗದಿ ಉತ್ತಮ ರೀತಿಯಿಂದ ಬೆಳೆದ ನಮಗ ದ್ರಾಕ್ಷಿ ಒಳ್ಳೆ ಲಾಭನ ಕೊಡ್ತಿ. ಅದೇ ರೀತಿ 2ನೇ ವರ್ಷನೂ ಕೂಡ ನಮಗ ಲಾಭನ ಕೊಡ್ತಿ. ಕೊಟ್ಟಾಗ ನಾವು ಹೆಚ್ಚಿಗೆ ಲಾಭ ಸಿಗ್ತೈತಿ ಅನ್ನೋ ಉದ್ದೇಶ ಇಟ್ಕೊಂಡು ಮೊದಲ ನಾವು ಸುರಗತಿ ಹಚ್ಚಿದ್ದು 8 ಎಕರೆ ರೀ. ನಂತರ ಏನೈತಿ ಮುಂದ ಮತ್ತೆ ಬ್ಯಾರೆ ಹೊಲದಾಗ 7 ಎಕರೆ ಹಚ್ಚಬೇಕನ್ನುವಂತ ಒಂದು ಭಾವನೆಗಳು ನಮ್ಮಲ್ಲಿ ಬಂದವು. ಅಂದ್ರೆ ನೀರಿನ ಕೊರತೆ ಇರುವುದರಿಂದ ನಾವು ದ್ರಾಕ್ಷಿ ಮಾಡುವುದರಿಂದ ಹನಿ ಹನಿ ನೀರಾವರಿಯಿಂದ ಹೆಚ್ಚಿಗೆ ನಾವು ಎಕರೆ ವಾರ ಮೇಲೆ ಹೆಚ್ಚಿಗೆ ತೆಗಿಯಕ್ ಅನುಕೂಲ ಆಕೈತಿ ಅಂತೇಳಿ ಮಾಡಿದೀವಿ. ಆದ್ರೆ ದ್ರಾಕ್ಷಿ ಏನ ನಮಗ ಅದು ಹೆಚ್ಚು ಕಡಿಮೆ ಭೂಮಿ ಒಳಗ ನಮ್ಮಲ್ಲಿ ಬೆಳದೈತಿ, ಚಲೋ ಉತ್ಪನ್ನ ಬಂದಾವ್ರಿ. ಆದ್ರ ಅದಕ್ಕ ಈ ರೋಗ ರುಜಿಗಳ ಬಾಳ, ಅದಕ್ಕ ಈ ಒಂದು ಪ್ರಕೃತಿ ವಿಕೋಪ ಅಂತಾರಲ್ಲ, ಆ ಪ್ರಕೃತಿ ವಿಕೋಪದಿಂದ ಅದು ಒಂದ್ ಸ್ವಲ್ಪ ಈ ರೈತರಿಗೆ ಹಿನ್ನಡೆಯನ್ನು ಮಾಡ್ತತಿ. ಎಲ್ಲಾ ಬೆಳೆದಿರ್ತೀವಿ, ಚಲೋ ತಂಗಿ ಬಂದಿರ್ತತಿ, ಮಳಿ ಬರ್ತತಿ, ಅಥವಾ ಒಳ್ಳೆ ಹೂ ಬಿಡಾಕತ್ತಿರ್ತತಿ. ಫ್ಲವರಿಂಗ್ ಅಂದ್ರ ಹೂವಿನ ಹಂತದೊಳಗೆ ಇರ್ತತಿ. ಅವಾಗ ಒಳಗಿನ ಕಾಳ ಮಗ್ಗಿ ಹೊರಗೆ ಬರಾಕತ್ತಿರ್ತತಿ. ಆ ಟೈಮ್ನ್ಯಾಗ ಈ ಮಳಿ ಚಾಲು ಆಕತಿ. ಅಂತ ಟೈಮ್ನಾಗ ಮಳಿ ಚಾಲೋ ಆದ್ರ ಅದೇ ಮಾಡದತಿ ಎಲ್ಲಾನು ಕೊಳತ್ ಕಿಸಿಂದ ಕೊಳೆ ರೋಗ ಅಂತೇಳಿ ಅದಕ್ಕೊಂದ್ ಹೆಸರು. ಆ ಕೊಳೆ ರೋಗ ಬರೋದ್ರಿಂದ ಅದೇ ಮಾಡದತಿ ಎಲ್ಲಾ ಗೊನಿ ಉದುರಿ ಹೋಗಿ ಅಲ್ಲೊಂದ್ ಇಲ್ಲೊಂದ್ ಗೊನಿ ಉಳಿದು ಅಲ್ಲೊಂದ್ ಇಲ್ಲೊಂದ್ ಕಾಳು ಉಳಿದು ಅದು ರೈತನಿಗೆ ಹಾನಿ ಮಾಡ್ತತಿ. ಅದು ಇತ್ತಿತ್ತಲಾಗ ಬಂದಾಗ ಹವಾಮಾನ ವಿಪರೀತದಿಂದ ಮಳಿ ಈಗ ಆಗೋ ಟೈಮ್ನಾಗ ಮಳಿ ಆಗಂಗಿಲ್ಲ, ಆಗ್ಲಾರದ ಟೈಮ್ದಾಗ ಮಳಿ ಆಗತೈತಿ. ಹಿಂಗಾಗಿ ಏನಾಗತೈತಿ ರೈತರಿಗೆ ಅದು ಬಹಳ ಅನಾನುಕೂಲ ಆಗೈತಿ. ದ್ರಾಕ್ಷಿಯನ್ನ ಲಾಭದಾಯಕ ಅಲ್ಲ ಅಂತಲ್ಲ, ದ್ರಾಕ್ಷಿ ಲಾಭದಾಯಕನ ಐತಿ ಅದ. ಆದ್ರ ಅದನ್ನ ರೈತ ಬೆಳ್ಕೊಂಡ್ ನಿಂತ ಕಟಾವ್ ಮಾಡೋ ಟೈಮ್ನಾಗ ಮಳಿಯಾಗಿ ಅಣಿಕಲ್ಲ ಸಿಡ್ಲ ಗುಡುಗ ಮಳಿ ಆತಂದ್ರ ಅವಾಗ ಇಡೀ ಪಡಾನ ನಾಶ ಹೋಗತಿ. ನಮಗ ಈ ವರ್ಷ ಅಂದ್ರೆ ಇದು ಆರರಿಂದ ಏಳನೇ ವರ್ಷ ನಾವು ಏನ್ ಮಾಡಿ ಹೊಸ ಪಡ ಅಂತ ಏನ್ ಮಾಡಿದೀವಿ ಅದು ಎರಡು ವರ್ಷ ಆತ ನಮಗ್ ಕೈನ ಕೊಡಾಕತೈತ್ರಿ. ಒಳ್ಳೆ ಫ್ಲವರಿಂಗ್ ಇದ್ದಾಗ ಮಳಿ ಚಾಲೋ ಆಕತಿ. ಹೋದ ವರ್ಷ ಲಾಸ್ಟ್ ಮೂಮೆಂಟ್ನೇ ಮಾಡಿದೀವಿ, ಅವಾಗೂ ಸೈಕ್ಲೋನ್ ಬಂದು ಹೋತು. ಈ ವರ್ಷ ಅದಕ್ಕಿಂತಲೂ ಒಂದು ತಿಂಗಳು ಅಗಾವ ಮಾಡಿದೀವಿ, ಹದಿನೈದು ದಿವಸ ಏಕ ಮಳೆ ಹತ್ತಿ ಮಳೆ ಹತ್ತಿ ಎಲ್ಲಾ ಫ್ಲವರಿಂಗ್ದಾಗ ಏಳು ಎಕರೆ ಇದು ಪೇಲನ ಆತದೆ. ಮೊದಲಿಂದ ಏನು ಎಂಟು ಎಕರೆ ಅಕ್ಟೋಬರ್ ಒಂದರಾಗ ಮಾಡಿದೀವಿ ಅದು ಚಲೋ ಆತು. ಈಗ ಅದನ್ನ ಕಟಾವ್ ಮಾಡಿ ಹಾಕಿವಿ ಚಲೋ ಐತಿ. ಹಿಕ್ಕಟ್ಟು ಮಾಡಿದ್ದೇನೈತಿ ಈಗ ನಮಗೆ ಹಾನಿನ ಅದು ಅದು ಮಿನಿಮಮ್ ಒಂದು 40 ಲಕ್ಷ ರೂಪಾಯಿದ ಆಗಬೇಕಾಗಿತ್ತು. ಇವತ್ತು ಅದು ಒಂದು 10-12 ಲಕ್ಷ ರೂಪಾಯಿ ಆಗತ್ತ, ಅಂದ್ರೆ 20-25 ಲಕ್ಷ ರೂಪಾಯಿ ನಮಗೆ ರೈತಗೆ ಹಾನಿ ಮಾಡ್ತದ. ಮತ್ತೆ ಇಂತಹ ಸಂದರ್ಭದೊಳಗ ನೀವು ಹೆಂಗ್ ಅದನ್ನ ತಾಳ್ಕೋತೀರಿ, ಏನ್ ಮಾಡ್ತೀರಿ, ಮುಂದೆ ಈ ದ್ರಾಕ್ಷಿ ಇಟ್ಕೋಬೇಕು ಅಥವಾ ತೆಗಿಬೇಕು ಅನ್ನುವಂತಹ ಭಾವನೆಗಳು ಬರಬಹುದಲ್ಲ? ಹೌದ್ ಸರ್, ನೀವು ಹೇಳೋದು ಸತ್ಯ ಐತಿ. ಅದ ಈ ನುಕ್ಸಾನ ಆಗುದು ನೋಡಿದ್ರ ಕೆಲವೊಬ್ರು ಅಂಜಿ ತೆಗೆದ ಬಿಟ್ಟಾರ್ರಿ. ಯಾಕಂದ್ರೆ ನಮಗೆ ಇನ್ನುಳದ ಭೂಮಿ ಅದಾವ ಬೇರೆ, ನಮ್ಮ ಒಂದು 35-40 ಎಕರೆ ಜಮೀನ್ ಅದಾವ. ಆ ಜಮೀನೊಳಗ ಬೇರೆ ಜಮೀನೊಳಗ ನಾವು ಕಬ್ಬು ಅದು ಹಾಕೊಂಡಿದೀವಿ. ನಾವು ಇಲ್ಲಿ ನುಕ್ಸಾನ ಆದ್ರೂ ಅದು ಬರ್ತೈತಿ, ನಾವು ತಡ್ಕೊಳ್ಳುವ ಶಕ್ತಿ ನಮ್ಗೈತಿ. ಆದ್ರೆ ಬರೇ ಒಂದು 4 ಎಕರೆ ಜಮೀನ್ ಇದ್ದ ರೈತ ಇದನ್ನ ಮಾಡಿದಂದ್ರ ಅವಾಗ ಉಳಗಾಲಿಲ್ಲ. ಅವಾಗ ಯಾಕೆ ಉಳಗಾಲಿಲ್ಲ ಅಂದ್ರೆ ಹಿಂಗ ಏನಾರ ಬಂದ ಈ ಪ್ರಕೃತಿ ವಿಕೋಪದಿಂದ ಇವತ್ತು ಚಂಡಮಾರುತನ ಆಗಲಿ ಸೈಕ್ಲೋನ್ ಆಗಲಿ ಇವೇನೇನೋ 108 ಮಳಿ ಬರ್ತಾವ್ರಿ, ಇವೆಲ್ಲ ಬಂದ ಟೈಮ್ನಾಗ ಹಂಗೇನ್ರ ಆ 4 ಎಕರೆ ಅದಾವ ಅದ್ರಾಗ ಸಿಕ್ಕೊಂಡದ ಕರೆ ಆದ್ರೆ ಅವ 10 ವರ್ಷ ಹಾಳಾಗಂಗಲ್ಲ. 10 ವರ್ಷ ಅವ ದಿನದಾಗ ಒದ್ದಾಡ್ಬೇಕತಿ. ಮತ್ತು ರೈತ ಆತ್ಮಹತ್ಯೆ ಯಾಕೆ ಮಾಡ್ಕೋತಾನ ಅಂತ ಕೇಳಿದ್ರೆ ಇದೇ ಉದಾಹರಣೆ. ಅವ ಇಂಥ ಹೊಡೆತಕ್ಕೆ ರೈತ ಹಾಕೋತಾನ. ಈ ಉದ್ದೇಶ ಇಟ್ಕೊಂಡ ದ್ರಾಕ್ಷಿ ಬೆಳೆಸೋದ್ ರೀತಿನೂ ಒಂದ್ ಮೆಥಡ್ ಐತ್ರಿ. ಅದಕ್ಕೆ ನಾವು ಬರೀ ಸರ್ಕಾರಿ ಗೊಬ್ಬರ ಹಾಕಿ ಬೆಳೆಸೋದ್ರಿಂದ ಅದು ಅದಕ್ಕೆ ರೋಗ ರುಜಿ ಬಾಳ ಬರ್ತೈತಿ. ನಾವು 3-4 ವರ್ಷ ಬರೀ ಗೊಬ್ಬರ ಹಾಕಿ ಬೆಳೆಸಿದೀವಿ, ಹಿಂಗಾಗಕತ್ತಂತಲೇ ಈಗ ನಮ್ಮ ಹುಡುಗ ನಮ್ಮ ಮಗ 25 ವರ್ಷದ ಮಗ ಅದಾನ, ಅವ ಏಂತಿ 4 ವರ್ಷದಿಂದ ಅವ ಮಾಡಕತ್ಯಾನ. ಅವ ಏನ್ ಮಾಡ್ಯಾನ ಈಗ ಎಲ್ಲ ಕೆಲವೊಂದು ವಾಟ್ಸಪ್ ಮೊಬೈಲ್ ವಾಟ್ಸಪ್ ಮುಖಾಂತರ ಇವ್ ಏನಿವು ಇದು ಅತ್ತಾರಲ್ರಿ ಕಂಪ್ಯೂಟರ್ ಯುಗದೊಳಗ ಅವ ಹೊರಗಿನ ಎಲ್ಲ ಅವತರ ಮೊಬೈಲ್ ಒಳಗ ನೋಡ್ಕೊಂಡ ಮಾಡಿ ಅವಕ್ಕೆಲ್ಲ ಅರ್ಗ್ಯಾನಿಕ್ ಅಂತ ಹೇಳ್ಕಿಸಿಂದ ಏನೋ ಈ 12 ತರ ಏನೇನೋ ಕೂಡಿಸಿ ಬ್ಯಾರಲ್ದೊಳಗೆ ಹಾಕಿ ಅದನ್ನ ಮಾಡೋದ್ರಿಂದ ಒಂದ್ ಸ್ವಲ್ಪ ರೋಗ ಈ ವರ್ಷ ಇಟ್ಟು ಮಳೆ ಆಗೈತಿಪ್ಪ ಅಂದ್ರೂ ನಮ್ಮ 50% ಹೋಗ್ಯಾವ 50% ಉಳ್ದಾವ. ಗೊಬ್ಬರ ಕಡಿಮೆ ಮಾಡಿವ್ರಿ, ಅರ್ಗ್ಯಾನಿಕ್ ಗೊಬ್ಬರ ಹಾಕ್ತಿವಿ ಮತ್ತು ಈ ಗೋಮೂತ್ರವನ್ನ ನಾವು ಬಿಡೋದ್ರಿಂದ ಮತ್ತು ಹೆಚ್ಚು ಕಡಿಮೆ ನಾವು ಇದು ಹೆಂಡಿ ಗೊಬ್ಬರ ಹಾಕೋದ್ರಿಂದ ರೋಗ ಕಡಿಮೆ ಬರ್ತೈತಿ ಮತ್ತು ಗಿಡದೊಳಗೆ ಎನರ್ಜಿ ಹಚ್ಚಿರ್ತೈತಿ. ಅದಕ್ಕೆ ಬರೀ ಗೊಬ್ಬರ ಹಾಕಿ ಬೆಳೆಸೋದ್ರಿಂದ ಗಿಡ ಏನ್ ಮಾಡತೈತಿ ನೋಡಕ್ ಚಂದ ಕಾಣ್ತತಿ. ಆದ್ರೆ ಹಿಂಗೇನಾರ ಪ್ರಕೃತಿ ವಿಕೋಪ ಆದಾಗ ತನ್ನ ಇಡೀ ತನ್ನ ಹೂವ ಕಾಯಿ ಎಲ್ಲ ಕಳ್ಕೊಂಡ್ಬಿಡ್ತತಿ. ನಾವು ಸ್ವಂತ ಇದನ್ನ ನಾವು ವಿಚಾರ ಮಾಡಿ ಗೊಬ್ಬರ ಕಡಿಮೆ ಮಾಡಿ ನಾವು ಬಡ್ಡಿಗೆ ಅವಕು ನಾವು ಕಬ್ಬಿನ ರಾವದಿ ಕಟ್ ಮಾಡಿಸಿ ಅವು ದ್ರಾಕ್ಷಿ ಬಡ್ಡಿಗೆ ಹಾಕ್ತಿವ್ರಿ. ಅದು ಏನ್ ಮಾಡ್ತೈತಿ ಬ್ಯಾಸಿಗೆ ಒಳಗೆ ನೀರು ಕಡಿಮೆ ಆದಾಗ ತಂಪ ಹಿಡಿತೈತಿ ಮತ್ತು ಕಸ ಮಾಡಿ ಕೊಡಂಗಲ್ಲ ರೈತಗೆ. ಅದು 3-4 ತರ ಲಾಭ ಐತ್ರಿ. ಅದು ಗೊಬ್ಬರನು ಆಕೈತಿ, ಕಸಾನು ಎಬ್ಬಿಸಿ ಕೊಡಂಗಲ್ಲ, ತಂಪ ಹಿಡಿತೈತಿ ಭೂಮಿ. ಆ ಉದ್ದೇಶ ಇಟ್ಕೊಂಡ ಈಗ ನಾವು ಅದಕ್ಕೆ ಸರ್ಕಾರಿ ಗೊಬ್ಬರ ಕಡಿಮೆ ಮಾಡಿ ಇವು ಫ್ಯಾಕ್ಟ್ರಿ ಮಳ್ಳಿ ಗೊಬ್ಬರ ಮತ್ತು ಈ ರೌದಿ ಅದ್ರ ಗಿಡ ತಪ್ಪಲ್ಲ ಇಂಥದ್ ಹಾಕೋದ್ರಿಂದನೂ ಒಂದ್ ಸ್ವಲ್ಪ ರೋಗ ಕಡಿಮೆ ಆಕೈತಿ. ಮತ್ತ ಈಗ ನಾವು ಬರೇ ಗೊಬ್ಬರ ಚಲೋ ತಂಗಿ ಉತ್ಪನ್ನ ತೆಗಿಬೇಕು, ಹೆಚ್ಚಿಗೆ ನಾವು ಇಳುವರಿ ಮಾಡ್ಕೋಬೇಕಂತೇಳಿ ನಾವು ಗೊಬ್ಬರ ಹಾಕಿದೀವಿ ಅಂದ್ರೆ ಗಿಡನ 10 ವರ್ಷದಾಗ ಬಾದ ಆಗಿಕೋ. ಅದನ್ನ ಏನೈತಿ ನಾವು ಗಿಡ ಹೆಚ್ಚಿಗೆ ಇದನ್ನ ನಾವು ಬದುಕಿಸ್ಬೇಕಪ್ಪ, ಹೆಚ್ಚಿಗೆ ಅದ್ರ ಲಾಭ ತಿನ್ಬೇಕಂದಿವ್ ಅಂದ್ರ ಅದನ್ನ ನಾವು ಈ ಸರ್ಕಾರಿ ಗೊಬ್ಬರವನ್ನು ಕಡಿಮೆ ಮಾಡಿ ನಾವು ಈ ಮಲ್ಚಿಂಗ್ ಅದಾರಲ್ಲ, ಮಲ್ಚಿಂಗ್ ಅಂದ್ರ ಈ 12 ಇವೆಲ್ಲ ರೌದಿ ತಪ್ಪಲ ಎಲ್ಲಾ ತಂದ ಕಿಸಿಂದ ಬಡ್ಡಿಗೆ ಹಾಕಿ ಮಾಡೋದ್ರಿಂದ ಅದಕ್ಕೆ ಭೂಮಿ ಮಿದು ಆಕೈತಿ ರೀ. ಭೂಮಿ ಮಿದು ಆಕತಿ, ಮಿದು ಆಗುದ್ರಿಂದ ಬೇರಿಗೆ ಅದಕ್ಕೆ ಇಮ್ಮಳತಿ ಒಳಗೆ ಭೂಮಿ ಒಳಗೆ ಅದಕ್ಕೆ ಹರಡಕ್ ಅನುಕೂಲ ಆಕತಿ. ಅವಾಗ ಗಿಡಕ್ಕೆ ಏನೈತಿ ಭೂಮಿ ಒಳಗಿನ ಶಕ್ತಿ ತಗೊಳಕ್ ಅನುಕೂಲ ಆಕತಿ. ಈಗ 2 ವರ್ಷದಿಂದ ಮಾಡಾಕತ್ತೀವಿ ಅದು ಮಿನಿಮಮ್ ಅದ ಅದಕ್ಕೆ ಹೊಂದ್ಕೋಬೇಕಂದ್ರ 3 ವರ್ಷ ಟೈಮ್ ತಗೋತತಿ. ಈ ವರ್ಷ ನಾವು ಇನ್ನು ಮುಂದಿನ ಏನು ಏಪ್ರಿಲ್ ಚಾಟ್ನಿ ಮಾಡಿ ಏನ ಮುಂದೆ ನಾವು ಕಾಯಿ ಹಿಡಿತೀವಲ್ರಿ 2022-23ಕ್ಕ, ಅವಾಗ ನಾವು ನಮ್ಮ ಪೀಕ್ ಹೆಂಗ್ ಬರ್ತೈತಿ ಅನ್ನೋದ್ರ ಮ್ಯಾಗ ನಮಗೆ ನಾವು ಮಾಡೋದ್ರಿಂದ ಏನ ಲಾಭ ಆಕೈತೋ ಏನಾದ್ರೂ ನುಕ್ಸಾನ್ ಆಕೈತೋ ಅನ್ನೋದ್ರ ಬಗ್ಗೆ ನಮಗೆ ತಿಳ್ಕೊಳಕ್ ಅನುಕೂಲ ಆಕತ್ರಿ. ಆ ಉದ್ದೇಶ ಇಟ್ಕೊಂಡ ಅದನ್ನ ಮಾಡಾಕತ್ತೀವ್ರಿ. ಮತ್ತು ಇವು ಕೆಲವೊಂದು ನಾವು ಎಣ್ಣೆ ಹೊಡಿತೀವಲ್ರಿ, ಇವು ರೋಗರ್ ಅದು, ಅವ್ರನ್ನೆಲ್ಲಾನು ಈಗ ಬ್ಯಾರಲ್ದೊಳಗ 108 ಕೆಟ್ಟ ಇಸ್ಕಸ ಮತ್ತು ಇವೇನತಾವ್ರಿ, ಯಾವುದೇ ತಪ್ಪಲಿ ಹಸಿರು ತಪ್ಪಲ ಬ್ಯಾರಲ್ದೊಳಗೆ ಹಾಕಿ 18 ದಿನ ಅದನ್ನ ಮುಚ್ಚಿಟ್ಟು ಆ ನಂತರ ಆ ನೀರು ಶೋಷಿ ತಗೊಂಡು ನಾವು ಅದನ್ನ ಗಿಡಕ್ಕೆ ಹೊಡೆದಿದ್ದಾದ್ರೆ ಗಿಡಕ್ಕೆ ಏನೈತಿ ತ್ರಿಪ್ಸ ಮತ್ತು ಇವು ಏನು ಬರ್ತಾವಲ್ರಿ ಮಿಲಿಬಾಗ್ ಅಂತೇಳಿ, ಇವೆಲ್ಲಾನು ಬರೀ ನಾವು ಈ ಬ್ಯಾರಲ್ದಾಗ ಹಸಿ ತಪ್ಪಲ ಹಾಕಿ ಮಾಡೋದ್ರಿಂದನೂ ಕಡಿಮೆ ಆಕ್ಕಾವು. ನಾವು ಬ್ಯಾರೆ ಕಡೆ ಇದ್ರ ಬಗ್ಗೆ ಅನುಭವ ತಗೊಂಡ ನಮ್ಮ ಹುಡುಗರು ಮಾಡಕ್ ಹತ್ಯಾವ ಈಗ, ಅದ್ರದ್ದು ಒಂದ್ ಸ್ವಲ್ಪ ನಮಗೆ ಅನುಕೂಲ ಅನಿಸೈತ್ರಿ ಇತ್ತಿತ್ತಲಾಗ. ಇನ್ನು ಮುಂದಿನ ದಿನವಾದ 22-23 ಅದ್ರ ರಿಸಲ್ಟ್ ಏನು ಅನ್ನೋದು ನಮ್ಗೆ ಪೂರಾ ಗೊತ್ತಾಕತ್ರಿ. ಕಳೆದ ವರ್ಷ ಅಂದ್ರೆ 2021 ಏನು ವರ್ಷ ಇತ್ತು, ಅದು ದ್ರಾಕ್ಷಿ ಪಾಲಿಗೆ ಬಹಳಷ್ಟು ಕರಾಳವಾದಂತಹ ಒಂದು ವರ್ಷ ಅಂತ ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ ಐನ ಬೆಳವಣಿಗೆ ಆಗುವಂತಹ ಒಂದು ಟೈಮ್ನೊಳಗೆ, ಹೂ ಇರುವಂತಹ ಟೈಮ್ನೊಳಗೆ, ಸಣ್ಣ ಕಾಯಿ ಆಗುವಂತಹ ಒಂದು ಟೈಮ್ನೊಳಗೆ, ಅವಾಗ ಚಂಡಮಾರುತ ಬೀಸಿ ಮಳೆಯಾಗಿ ಬಹಳಷ್ಟು ನುಕ್ಸಾನ ಆಯಿತು ಅನ್ನುವಂತ ಒಂದು ಮಾತು ಹೇಳ್ತಾರೆ. ಆ ಸಮಯದೊಳಗೆ ನಿಮ್ಮ ಒಂದು ತೋಟ ಆಗಿರಬಹುದು ಅಥವಾ ನಿಮ್ಮ ಸುತ್ತಮುತ್ತಲಿನ ತೋಟ ಆಗಿರಬಹುದು, ಅಲ್ಲಿ ಯಾವ ರೀತಿಯಾದಂತಹ ಒಂದು ಅನುಭವ ನಮ್ಮ ರೈತರದು? ಅದ ಸರ್, ಈಗ ನಾ ಇದೇ ಹೇಳಿದ್ನಲ್ರಿ, ಚಂಡಮಾರುತ ಇವೆಲ್ಲ ಬಂದಾಗ ಲಾಸ್ ಆದದಂದ್ರು 100-100 ಸತ್ಯ ಇದ್ರಿ. ಕೆಲವೊಂದು ಏರಿಯಾ ಅಂದ್ರೆ ಈಗ ಚಂಡಮಾರುತ ಅಂದ್ರೆ ಅದು ಒಬ್ಬರಿಗೆ ಬರುದಿಲ್ರಿ, ಅದ ಸಾಮಾನ್ಯವಾಗಿ ಬತ್ತಪ್ಪ ಅಂದ್ರೆ ಎಲ್ಲರಿಗೆ ಬರ್ತತಿ. ಆದ್ರೆ ಮಳಿ ಒಂದ್ ಏರಿಯಾಕ್ ಆಕತಿ, ಒಂದ್ ಏರಿಯಾಕ್ ಆಗಂಗಿಲ್ಲ, ಅದು ಒಂದಲ್ಲಿ ಹಾನಿ ಮಾಡತತಿ, ಒಂದಲ್ಲಿ ಇಲ್ಲ. ಚಂಡಮಾರುತ ಅತ್ ಬಂದಾಗ ಹೆಚ್ಚು ಕಡಿಮೆ ಯಾರನ್ನು ಬಿಡಂಗಿಲ್ಲ, ಅದ ಎಲ್ಲಾರನು ಅದ ಅಳಗಾಲ ಹೆಚ್ಚ ಹೋಗತಿ. ಅವಾಗ ಏನೈತಿ, ಬಹಳ ಮಂದಿ ರೈತರು, ನೀವು ರೈತರು ನಾವು ದ್ರಾಕ್ಷಿ ಅವ್ರು ಕೂಡಿದಾಗ 20 ಎಕರೆದವನು ಇರ್ತಾನ, 10 ಎಕರೆದವನು ಇರ್ತಾನ, 5 ಎಕರೆದವನು ಇರ್ತಾನ, 2 ಎಕರೆದವನು ಇರ್ತಾನ, ಎಲ್ಲಾರ ಜೋಡಿನೂ ನಾವು ಕೂತ್ ಎಲ್ಲಿರುವಂತದಲ್ಲಿ ಕೂಡಿದಾಗ ಸಂವಾದ ಮಾಡಿದ್ರೆ ಇದು ನಮ್ಮನ್ನ ನುಕ್ಸಾನ ಮಾಡತೈತಿ. ಒಂದ್ ವರ್ಷ ಮಾಡಿತಿ ಅಂದ್ರ ಚಲೋತ್ತಂಗ್ ಬತ್ತಂದ್ರ 2-3 ವರ್ಷ ಅಳಗಾಲಸ್ತತಿ. ನಾ ಎವರೇಜ್ ತೆಗೆದ್ರೆ ನಮ್ದು ಅದು ಏನು ಇಲ್ಲ ಅಂತೇಳಿ ತೋರಿಸ್ ಜೀರೋ ತೋರಿಸ್ತತ್ ಅಂತೇಳಿ ನಾವ್ ಎಲ್ಲಾ ರೈತರು ಕೂಡಿ ಮಾತಾಡಿದಾಗ ನಮಗೆ ಇದು ಕಂಡು ಬರ್ತತಿ. ಅದು ಒಮ್ಮೆ ಚಲೋ ಬೆಳೆದಿರ್ತತಿ, 2 ವರ್ಷ ಏನು ಬೆಳೆಯಂಗಲ್ಲ. ನಾವು ಅದನ್ನ ಕನ್ಫರ್ಮ್ ಮಾಡಿ ಎವರೇಜ್ ನೋಡಕ್ ಹೋದ್ರೆ ಅದು 1 ವರ್ಷ ನುಕ್ಸಾನ ನಮಗೆ. ನಾವು ಈ ಇವತ್ತಿನ ಇದ್ರಾಗ ಅದ್ರದೆಲ್ಲ ಏನೈತಿ, ಔಷಧ ಬಹಳ ದುಬಾರಿ, ಯಾಕಂದ್ರ ಅವತ್ರ ಮುಂದೆ ನಿಂದ್ರಾಂಗ್ಲಿ ಅಂಗಡಿ ಮುಂದೀಗ, ಮತ್ತ ರೋಗ ಬಿದ್ದಿರ್ತತಿ, ಅನಿವಾರ್ಯ ತಂದು ಹೊಡಿಯಬೇಕು ಅವ್ರ ರೈತ. ಮತ್ತ ಅದನ್ನ ಹೊಡಿಲಿಕ್ಕಂದ್ರ ಅದನ್ನ ಪೂರ ನಾವು ಸರಿಸಿ ಮಾಡ್ಬೇಕಂದ್ರ ಇವೆಲ್ಲ ಇವ್ ನೋಡ್ರಿ, ಹೊಗೆ ಮನ್ಸು ಬೀಳ್ತತಿ, ಮುಂಜಾನೆ ಇಬ್ಬನಿ ಬೀಳ್ತತಿ, ಮತ್ತ ಇವು ಚಂಡಮಾರುತ ಬರ್ತತಿ, ಮಳೆ ಆಕತಿ, ಅವಕ್ಕೆ ಏನೇನು ಬೇಕು ಅವ್ನು ಹೊಡಿಯಬೇಕ. ಹೊಡಿಲಿಕ್ಕಂದ್ರ ಲಾಸ್ ಐತಿ. ಹೆಂಗ್ ಲಾಸ್ ಇಲ್ಲತ್ ಕೇಳಿದ್ರ ಅವ್ನ ಹನಿ ಬರೀ ಅದ. ಅದು ಪ್ರಕೃತಿ ಏನೋ ವರ್ಷ ಈ ದ್ರಾಕ್ಷಿ ಮನುಕ್ ನಾವು ಕಟ್ ಮಾಡಿ ಹಾಕಿ ರಾಶಿ ಮಾಡಾಗ ಸಾಕಷ್ಟು ಮಳೆ ಆದದ್ ಉದಾಹರಣೆ ಅದಾವ. ರ್ಯಾಕ್ ಒಳಗೆ ಕಿತ್ತು ಯಾವ ಗಾಳಿ ಬಿಟ್ಟು ಚಂಡಮಾರುತಕ್ಕೆ. ಈ ವರ್ಷ ಏನಿಲ್ಲ, ಈ ವರ್ಷ ಏನೈತಿ 2022 ಇದೇನಿದು ಮಾರ್ಚ್ ರೀ, ಜನವರಿ ಫೆಬ್ರವರಿ ಮಾರ್ಚ್ದಾಗ ರೈತ ಶಾಂತ ಅದಾರಿ, ಯಾರು ಓಡಾಡಂಗಿಲ್ಲ, ಕಾಯಿ ಕಟ್ ಮಾಡಿ ಹಾಕ್ಯಾರ, ಚಂದಂಗ್ ಗಾಳಿ ಬಿಸಿಲೈತಿ, ಒಣಗತೈತಿ. ಹಿಂಗಾದ್ರೆ ರೈತಗ ಒಂದ್ ಸ್ವಲ್ಪ ಖುಷಿ ಅನಿಸ್ತತಿ. ಮತ್ತ ಕಾಯಿ ಕಟ್ ಮಾಡಿ ಹೊರಗಿದ್ದಾಗ ಮಳಿ ಕಾಟ, ಕಟ್ ಮಾಡಿ ರ್ಯಾಕ್ನೆ ಹಾಕಿದಾಗ ಗಾಳಿ ಕಾಟ, ಎರಡು ಕೂತ್ ಹೆಂಗ್ ತಡ್ಕೋಬೇಕು ಅವ್ನು ತಡ್ಕೊಳ್ಳೋ ಒಂದ್ ಶಕ್ತಿ ಅವಂಗ. ಈಗ ಒಂದು ರೈತನ ಮೂರ್ ತಾಳ ಇದ್ರ ಅದ್ರಾಗ ಒಂದ್ ತಾಳ ದುಡಿಯವರಿಗೆ, ಒಂದ್ ತಾಳ ದೇವರಿಗೆ, ಒಂದ್ ತಾಳ ರೈತಗತಿರ್ತತಿ. ಮತ್ತ ಮೂರು ತಾಳ ಹೋತಂದ್ರ ಬದುಕ್ತಾನೆ ಹೆಂಗ್ ಅವ್ ರೈತ? ಆ ಪರಿಸ್ಥಿತಿ ನೋಡಿದ್ರ ಹಂಗೈತಿ. ಅವ್ನ ಲಕ್ ನೋಡ್ರಿ, ರೈತನ ಲಕ್ ಇದ. ಮಳಿ ಆದ್ರ ಏರಿಯಾದ ಮೇಲೆ ಹೋಗತಿ. ಪ್ರಕೃತಿ ಈಕೋಪ ಏನರ ಬಂದ್ರ ಯಾರನ್ನೂ ಬಿಡಂಗಿಲ್ಲ, ಇದು ಯಾವ ದೊಡ್ಡವನು ಬಿಡಂಗಿಲ್ಲ, ಸಣ್ಣವನು ಬಿಡಂಗಿಲ್ಲ. ಈ ಒಂದು ಉದಾಹರಣೆ ಇಟ್ಟುಕೊಂಡ ಕೆಲವೊಬ್ರು ಏನ್ ಮಾಡತ್ತಾರಿ, ಮತ್ತ ಒಬ್ಬಟ್ಟಿಗೆ ಇದ್ದಂದ್ರ ಅವ ಈ ದ್ರಾಕ್ಷಿ ತೆಗಿಲಕತ್ತಾನ. ಅವ್ ಯಾಕೆ ತೆಗಿಯಾಕತ್ತಾನ ಅಂದ್ರ ಇದಕ್ಕ, ಮತ್ತ ಎಣ್ಣೆ ಹೊಡಿಯಾಕ್ಬೇಕು, ಒಳ್ಳೆ ಎಣ್ಣೆ ಹೊಡಿಬೇಕಿರ್ತೀವಿ, ಮಳೆ ಆಕತಿ, ಟ್ರ್ಯಾಕ್ಟರ್ ನಡೆಯಂಗಿಲ್ಲ, ಟ್ರ್ಯಾಕ್ಟರ್ ಒಳಗೆ ಸಿಕ್ಕೊಂಡ್ ಕುಂದಿರ್ತಾವು. ಮತ್ತ ಕೈ ಪಂಪ್ ಮಾಡಿ ಹೊಡಿಬೇಕಂದ್ರ ಹಿಂಬಳತಿ ದ್ರಾಕ್ಷಿ ಹಚ್ಚಿರ್ತಾನು. ಅವ್ನು 4-5 ಆಳು ತಗೊಂಡ್ ಹಚ್ಬೇಕಂದ್ರ ಅವ್ನು ದಿನಕ್ಕೆ 4,000 ರೂಪಾಯಿ ಪಗಾರ ಕೇಳ್ತಾನು. 5 ಮಂದಿ ಹಚ್ಚಿರಿ, 2,000 ರೂಪಾಯಿ ಖರ್ಚು ಆಕತಿ. ಮತ್ತ ಅದು ಒಂಥರ ನುಕ್ಸಾನ ಐತಿ. ಒಂದ ರೀತಿ ಇಲ್ಲ, ಆದ್ರೆ ಏನೈತಿ, ಪ್ರಕೃತಿ ವಿಕೋಪ, ಇವು ಚಂಡಮಾರುತ, ಇವು ಏನದಾವ್ರಿ, ಇವು ಏನೂ ಆಗ್ಲಿಕ್ಕಂದ್ರ ಅವ ದ್ರಾಕ್ಷಿ 100-100 ಲಾಭ ಐತಿ ರೈತರಿಗೆ ಅಂತೇಳಿ ನಾ ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಈ ಟೈಪ್ ಆದ್ರೆ ಆಗಂಗಿಲ್ಲ. ಹೆಂಗಂದ್ರ ಕಾಯಿ ಕಟ್ ಮಾಡೋಕಿಂತ ಮೊದಲ ಅಣಿಕಲ್ ಮಳಿ ಆಕತಿ, ಈ ಹೋಳಿ ಹುಣ್ಣಿಗೆ ಚಾಲುವರಿ ಮಳಿ, ಅವಕಾವಳಿ ಮಳಿ ಬಂದ್ ಹೊಡಿತಿ ಅಂದ್ರ ಜರ್ ಕಟ್ಟ ಪಡ ಏನ ಕಟ್ ಮಾಡಿರ್ಲಿಕ್ಕೆ ಅವ್ ಒಟ್ಟು ಉದುರಿ ನೆಲಕ ಬೀಳ್ತಾವ್ರಿ. ಮತ್ತ ಮುಂಚೆ ಮಾಡಕ್ ಹೋದ್ರೆ ಶುಗರ್ ಬಂದಿರಂಗಿಲ್ಲ, ಅವನು ಶುಗರ್ ಬರಲಿ ಅಂತೇಳಿ ಬಿಟ್ರ ಮಳಿ ಅಂಜಿಕಿ, ಶುಗರ್ ಬರಲಾರ್ದ ಕಟ್ ಮಾಡಿದ್ರ ಅಲ್ಲಿ ಕ್ವಾಲಿಟಿ ಬರಂಗಿಲ್ಲ. ಎರಡೂ ತರ ಇದ್ರಿ, ಅವ ನುಂಗಾಕು ಬರಂಗಿಲ್ಲ, ಉಗುಳಾಕು ಬರಂಗಿಲ್ಲ ರೈತಗ. ಅಂತ ಪರಿಸ್ಥಿತಿ ಒಳಗ ರೈತರ ಅದಾರ. ಇದನ್ನ ಸರ್ಕಾರ ಇದನ್ನ ಒಂದು ಇದಕ್ಕ ನಿರ್ದಿಷ್ಟ ಬೆಳೆದ ಪೀಕಿಗೂ ಬೆಲೆ ಇಲ್ರಿ. ದಲ್ಲಾಳಿಗಳು ಏನ್ ಮಾಡ್ತಾರ, ಖರೀದಿ ಮಾಡ್ತಾರ, 1,000,000 ಕೋಟಿ ಹಾಕಿ ಸೊಯ್ದಾಗ ಖರೀದಿ ಮಾಡಿ ಹೋಗ್ತಾರ. ನಾಳೆ ತಮ್ಮ ಮಾಲ ಹೊರಗಿನ ದೇಶಕ್ಕೆ ಬ್ಯಾರೆ ಕಡೆ ಶಿಫ್ಟ್ ಮಾಡಾಗ ಡೈರೆಕ್ಟ್ ಕರೆಸಿ ಕುಂದಿರಿಸಿ ಅವ್ರು ಮಾಡ್ತಾರೆ. ಇದರ ಬದ್ರ ಇಷ್ಟ ಹಾಕೈತಿ ನನ್ನ ಮಾಲ ಒಯ್ತಿರ್ ಒಯ್ಲಿಕ್ ಬಿಡತಾನ. ಅವಾಗ ವ್ಯಾಪಾರಸ್ಥಕ್ ಮಾಲ ಸಿಗಂಗಿಲ್ಲ ಹೊರಗೆ. ಯಾಕೆ ಸಿಗಂಗಿಲ್ಲ ಅಂದ್ರೆ ರೈತ ಲಾಸ್ನಾಗಿರ್ತಾನ, ಎಲ್ಲ ಮಾರಿ ಖಾಲಿ ಕೂತಿರ್ತಾನ. ಮಾಲ್ ಯಾರು ತಿಕ್ಕಿರ್ತೈತಿ? ಬಂಡವಾಳ ಶಾಹಿ ಯಾರು ಇರ್ತಾರ ಅವ್ರು ತಿಕ್ಕಿರ್ತಾರೆ. ತೊಟ್ಟು ಮಾಲ ಅವ ಇಟ್ಕೊಳ್ಳೋ ಶಕ್ತಿನೂ ಐತಿ, ಹೆಚ್ಚಾತಿ ರೊಕ್ಕ ತಗೊಂಡ ಕೊಡು ಶಕ್ತಿನೂ ಐತಿ ಅವ್ರು. ಅವಾಗ ವ್ಯಾಪಾರಸ್ಥ ಏನ್ ಮಾಡ್ತಾನು? ನೇರವಾಗಿ ಅವನ ತೆಕ್ ಹೋಗಾನ. ಮಾರ್ಕೆಟಿಗೆ ಮಾಲ್ ಇರಂಗಿಲ್ಲ, ಮಾಲ್ ಇರ್ತೈತಿ. ಮಾಲ್ ಯಾರ್ದಿರ್ತೈತಿ? ಬಂಡವಾಳ ಶಾಹಿ ಅವ್ ತಗದ್ ಇಟ್ಕೊಂಡಿರ್ತಾನ, ಅವನು ಮಾಲ್ ಇರ್ತೈತಿ. ಅವನೇ ಓದ್ ಹಸ್ತಾನ, ರೈತರ ಹೆಸರು ಹಸ್ತಾನ, ರೈತರ ಹೆಸರು ಹೆಚ್ಚು ಮಾರಾಟ ಮಾಡ್ಕೋತಾನ. ಆದ್ರ ಆ ರೈತ ಅದನ್ನ ಅಗವಾಗ ಕೊಟ್ಟು ಬಿಟ್ಟಿರ್ತಾನ, ರೈತಂದ ಏನು ಇರಂಗಿಲ್ಲ, ಹೆಸರು ಒಂದೇ ಇರ್ತತಲ್ಲಿ. ಹಂಗಾಗಿ ರೈತರು ಲಾಸ್ ಆಗತ್ತಾರ. ಅವರು ಇಂಥವ್ನ ಇಡೀ ರಾಜ್ಯ ತುಂಬ ಆನ್ಲೈನ್ ಮುಖಾಂತರ ಮಾರಾಟ ಆದ್ರೆ ಒಬ್ಬ ಬೇಡಿದ್ದು ಒಬ್ಬ ಗೊತ್ತಾಗಬಾರ್ದು. ಅದನ್ನ ಬಿಜಾಪುರ ಜಿಲ್ಲಾದಾಗ ಒಂದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡ್ಯಾರ. ಅದನ್ನ ಯಾಕೆ ಮಾಡ್ಯಾರ ಅಂದ್ರೆ ನಡುವಿನ ದಲ್ಲಾಳಿಗಳು ಯಾವಾರ ಲಾಭ ಬಾಳ ತಿನ್ನಕತ್ತಾರ, ರೈತರಿಗೆ ಇದು ನುಕ್ಸಾನ ಆಗತೈತಿ ಅಂತೇಳಿ ಆನ್ಲೈನ್ ಮಾಡ್ಯಾನ. ಆನ್ಲೈನ್ ಅಂದ್ರೆ ಏನು ಉದಾಹರಣೆ ರೀ ಸಾಹೇಬ್ರ? ಇದ್ರಾಗ ಆನ್ಲೈನ್ ಅಂದ್ರೆ ಇದು ನಮ್ದು ಬದುಕ ಇಷ್ಟ ಐತಿ. ಇದನ್ನ ಅವ ತಗೊಳವ ಹಿಂಗ ತೂರಾಡಂಗಿಲ್ಲ, ಕಾಳಷ್ಟು ನೋಡ್ತಾನ ಕೈಯಾಗ. ತನ್ನ ಮನಸ್ಸಿಗೆ ಬಂದಿತ್ತಂದ್ರೆ ಒಂದು ಪೇಪರ್ ಕೊಡ್ತಾನ್ರಿ, ಅವ್ ಯಾವ್ದು ಅದು ಅಡ್ತಿರ್ತೈತೆ ನಾವು ಹಚ್ಚಿರ್ತೀವಿ ಅಲ್ಲಿ. ಇದು ನನಗೆ 180 ರೂಪಾಯಿ ಬರದ ಕಿಸಿಂದ ಅಲ್ಲಿ APMC ಆಫೀಸರ್ ಕೈ ಕೊಡ್ತಾರೆ. ಅವನು ಇನ್ನೊಬ್ಬ ಬರ್ತಾನ, ಇವ್ 180 ಬರ್ದಂದ್ರೆ ಅವ 160 ಬರೀತಾನ. ಇನ್ನೊಬ್ಬ ಬರ್ತಾನ, ಅದ ಕಾಪಿನ ಕೊಟ್ಟಿರ್ತಾರ ಅವ್ರ ಕೈಯಾಗ, ಅವ 200 ಬರ್ದ ಹಸ್ತಾನ ಅಲ್ಲಿ. ಆದ್ರ ಮೂರು ಮಂದಿದು ನಾವ್ ಏನ್ ಬರ್ದೀವಿ ಅನ್ನೋದು ಅವ್ನ್ ಇವ್ ಗೊತ್ತಿರಂಗಿಲ್ಲ, ಇವ್ ಅವ್ನ್ ಗೊತ್ತಿರೋದಿಲ್ಲ. ಹಿಂಗಾಗಿ ಏನಕತ್ರಿ, ಮಾಲ್ ಚಲೋ ಇತ್ತಂದ್ರ ಅವ ಕಾಂಪಿಟೇಷನ್ ಮೇಲೆ ನನಗೆ ಚಲೋ ಐತಿ ಬಿಡಬಾರ್ದು ಅಂತೇಳಿ ಹೆಚ್ಚಿಗೆ ಬರೀತಾನ. ಅವನಿಗೆ ಹೆಚ್ಚಿಗೆ ಬರೀತಾನ. ಹಿಂಗ್ ಹೆಚ್ಚಿಗೆ ಬರೋದು ಕೊಟ್ರಂದ್ರ ರೈತಗೆ ಅನುಕೂಲ ಆಗತ್ತೆ. ಬಾಯಿಲೆ ಬೇಡುದಂದ್ರ ಅವ್ನು 180 ಬೇಡಿದಂದ್ರೆ ಇನ್ನೊಬ್ಬ ಬೇಡಂಗೇ ಇಲ್ಲ ಅದನ್ನ. ಅಂದ್ರೆ ಇನ್ನೊಮ್ಮೆ ಅವ್ ಬೇಡಲ್ಲಿ ನೀವು ಬೇಡಂಗಿಲ್ಲ, ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತಾರ ಅವ್ರ. ಒಬ್ಬ ಬೇಡದಲ್ಲಿ ಒಬ್ಬ ಬೇಡುದು ಬೇಡ, ನೀ ಬೇಡದಲ್ಲಿ ಸೊಯ್ದಾಗ ನೀನ ತಗೋ, ನಾ ಬೇಡದಲ್ಲಿ ನಾನ ತಗೋತಾನ ಅಂತೇಳಿ ದಲ್ಲಾಳಿಗಳು ವ್ಯವಹಾರ ಆಗೈತಿದು. ಇದನ್ನ ಏನೈತಿ, ಸರ್ಕಾರದವರು ಇದನ್ನ ಇಡೀ ರಾಜ್ಯ ತುಂಬಾ ಆನ್ಲೈನ್ ಮಾಡಿದ್ರೆ ಬಹಳ ಒಳ್ಳೇದಾಕತಿ. ಯಾಕಂದ್ರೆ ಒಂದೇ ಬರೀ ಬಿಜಾಪುರ ಜಿಲ್ಲಾ ಒಂದ ಆದ್ರೆ ಇದಾಗಂಗಿಲ್ಲ. ಅವಾಗ ಏನ್ ಮಾಡ್ತಾರ್ರಿ ಅವರು, ಮತ್ತೊಂದು ಹುಬ್ಳಿ ಹೋಕಾರ, ಚಿತ್ರದುರ್ಗ ಹೋಕಾರ, ಸಾಂಗ್ಲಿ ಹೋಕಾರ. ಹೆಚ್ಚು ಕಡಿಮೆ ರೈತಂದ ದ್ರಾಕ್ಷಿ ಏನೈತಿ ನೋಡ್ರಿ, ಆನ್ಲೈನ್ ದಾಗ ಯಾವಾರ ಆಗ್ಬೇಕ. ಆನ್ಲೈನ್ ದಾಗ ಯಾವಾರ ಆದ್ರೆ ರೈತಗ್ ಒಂದ್ 10 ರೂಪಾಯಿ ಉಳಿತೈತಿ, ಇರ್ಲಿಕ್ಕಂದ್ರೆ ಉಳಿಯಂಗಿಲ್ಲ. ನಾವು ಆನ್ಲೈನ್ ದಾಗ ಕೊಟ್ಟು ನೋಡಿವಿ, ಹೊರ ಕೊಟ್ಟು ನೋಡಿವಿ. ಆನ್ಲೈನ್ ದಾಗ ಏನ್ ಮಾಡಕತ್ತಾರ್ರಿ, ಬರುವಾರ ಯಾರ್ರಿ ಆನ್ಲೈನ್ ದಾಗ ಮಾಲ್ ಬೇಡವ್ರಿ, ಆನ್ಲೈನ್ ಇಡ್ತಾರ್ರಿ ಮಾಲ್, ಯಾರು ಯಾವಾರ ಬರಂಗಿಲ್ಲ. ಯಾಕೆ ಬರುದಿಲ್ಲ ಅಂದ್ರೆ ಅವರು ಇದು ಇಲ್ಲಿಗೆ ಬಿಜಾಪುರ ಜಿಲ್ಲಾ ಒಂದಾಗೈತಿ, ಇಲ್ಲಿಗೆ ಸುಳ್ಳಾಗ್ಬಿಡ್ಬೇಕೆಲ್ಲ, ಎಲ್ಲಿ ಆಗಬಾರ್ದು ಇದು ರಾಜ್ಯದಾಗ ತಾರ್ರಿ ಅವರು. ಇದಾಗುದ್ರಿಂದ ಅವ್ರಿಗೆ ಅಡ್ಡಿ ಹತ್ತೇನಿರ್ತದ್ರಿ, ನಮ್ಮ ಬಾಕ್ಸ್ ಕೈಯ ತಗೊಂಡ ಈ ಹಿಂಗ್ ನೋಡು ಹೊತ್ನ್ಯಾಗ ರೈತನ ಮಾಲ ಇದು ಹಿಂಗೈತೆ ಅಂತೇಳಿ ಬೇಡ್ತಿರ್ತಾರ. ಸುತ್ತ ಕಡೆ ಸವಾಲ್ದಾರ್ರಿ, ಹಿಂಗ್ ಹಾರಿಸ್ತಾರ್ರಿ. ಹಾರಿಸಿದ್ರಂದ್ರೆ ಒಂದ್ ನಮ್ಮ 15 ಕಿಲೋ ಬಾಕ್ಸ್ ನಂದು 3-4 ಕಿಲೋ ಮನುಕ್ ತೆಳಗ್ ಚೆಲ್ತಾರ್ರಿ ಅವ್ರು. ತೆಳಗ್ ಚೆಲ್ಲಿದ ಮನುಕ್ ಅವ್ರಿಗೆ ರೀ ಅವ್ರು. ಅದಕ್ಕೆ ಏನ್ ಮಾಡ್ತಾರ್ರಿ ಅವರು, ಅದ್ರಾಗ ಇನ್ನು ನೋಡು ರೂಪದೊಳಗೆ ಕಡ್ಯಾಕ್ ಚೆಲ್ಲಿ 4-5 ಕಿಲೋ ಕಾಯಿ ಕೆಡ್ಕೊಂಡ್ಬಿಡ್ತಾರ ಕಾಳದ್ರಾಗ. ಅದಷ್ಟೇ ಹೋಗುದ್ರಿ, ಅದು ಬಾಕ್ಸಿಗೆ 4 ಕಿಲೋ ಕೆಡ್ಕೊಂಡ್ರಂದ್ರ ಅವ ಒಂದ್ ಬಾಕ್ಸಿಗೆ ಒಂದೊಂದು 1,000 ಬಾಕ್ಸ್ ತಂದಿರ್ತಾನ ಅವ್ ಬಡ್ತಿ ಅವ್ರಿ, ಅವ್ ಎಷ್ಟು ಉಳಿತ ಹೇಳ್ರಿ ನೀವು? 4,000 ಕಿಲೋ ಉಳಿತಾವ. 4,000 ಕಿಲೋ ಅಂದ್ರೆ 4 ಟನ್ ಆತದ. 4 ಟನ್ 150 ರೂಪಾಯಿ ಅವ್ ಹಿಡೀಲಿ ರೇಟ್. ಅವ್ನ್ ಏಟ್ ಆತ ಹೇಳ್ರಿ ರೊಕ್ಕ ನೀವು? 1 ಟನ್ಗೆ 1,50,000 ಆತ. 4 ಟನ್ ಉಳಿತಂದ್ರ 6 ಲಕ್ಷ ರೂಪಾಯಿ ಅವ್ನ ನೆಟ್ ಅಮೌಂಟ್ ಬರೀ ರೈತನ್ ತೂರ್ಯಾಡಿದ ಕಾಳ್ನಾಗ ಉಳಿತಾವ. ಮತ್ತ ಅದನ್ನ ಆನ್ಲೈನ್ ದಾದ್ರೆ ಆನ್ಲೈನ್ ತೂರು ಪದ್ಧತಿ ಇಲ್ಲ. ಆನ್ಲೈನ್ ದಾಗ ಕೈಯಾಗ ಕಾಳ್ ಹಿಡಿದು ನೋಡುದು, ನೋಡಿ ಮತ್ತ ಅವ್ನ ಅಲ್ಲೇ ಹೋಗುದು. ಅದ್ ರೈತಗ್ ಉಳಿತಾಯ ಐತೆ ಅದು. ಮತ್ತ ಇಂತಾದ್ ಮಾಡುದ್ರಿಂದ ದಲ್ಲಾಳಿಗಳು ಶ್ರೀಮಂತರ ಆಗತ್ತಾರ, ರೈತ ಲಾಸ್ ಆಗತ್ತಾನ. ರೈತ ಯಾಕೆ ಸಾಯ್ತಾನ ಅಂದ್ರೆ ಇದಕ್ಕ ಸಾವ್ತಾನ. ಅವನ ತನ್ನ ಬ್ಯಾರೆ ಉದ್ದೇಶ ಏನೂ ಇಲ್ಲ ಅದಕ್ಕೆ. ಅವನ ತನ್ನ ಆರ್ಥಿಕ ಕುಂಠಿತ, ಇವು ಪ್ರಕೃತಿ ವಿಕೋಪ, ಮಳೆಗಾಲ, ಇವೇನ್ ಬರ್ತಾವು ಇದರಿಂದ ಆಗಿ ಅವ್ನು ರೈತ ಸಾಯ್ತಾನ. ಹೊರತಾಗಿ ಕಡೆಯಾಕಿನವ್ರು ಹಂಗ ಸತ್ತ ಹಿಂಗ ಸತ್ತ ಸುಮ್ಮನೆ ಸತ್ತ ಅನ್ನೋ ಹೆಸರು ಹೇಳ್ತಾರು, ಎಲ್ಲ ಸುಳ್ಳ. ರೈತನ ಸತ್ಯ ಯಾರು ಹೇಳಂಗಲ್ಲ. ರೈತ ನಿಜವಾಗ್ಲೂ ಅವ ತ್ರಾಸ ಆದಾಗ ಸತ್ತಿರ್ತಾನ. ಗೌಡ್ರೆ, ಈಗ ನಮ್ಮ ರೈತನಿಗೆ ಯೋಗ್ಯ ಬೆಲೆ ಬರಬೇಕು, ಅವ್ರ ಶ್ರಮಕ್ಕೆ ತಕ್ಕಂತ ಒಂದು ಪ್ರತಿಫಲ ಸಿಗಬೇಕು ಅಂತಂದಾಗ ಎಲ್ಲಾ ರೈತರು ಏನ್ ಬೆಳೆಗಾರರಿದ್ದಾರಲ್ಲ, ಎಲ್ಲಾ ರೈತರು ಒಂದು ಒಕ್ಕೂಟ ಮಾಡಿಕೊಂಡು ಸಾಮೂಹಿಕವಾಗಿ ಅದನ್ನ ಮಾರ್ಕೆಟ್ ಮಾಡುವಂತಹ ವ್ಯವಸ್ಥೆ ಮಾಡಿಕೊಂಡ್ರೆ, ಯಾರೋ ಒಬ್ರು ವ್ಯವಸ್ಥೆ ಆ ನೆಟ್ವರ್ಕ್ನೊಳಗೆ ಒಂದು ವ್ಯವಸ್ಥೆ ಮಾಡಿಕೊಂಡು ನಮ್ಮ ಮಾಲ್ ಇಷ್ಟದೆ, ನಮ್ಮ ಉತ್ಪನ್ನ ಇಷ್ಟದೆ, ನಾವು ಈ ಒಂದು ಎ ಗ್ರೇಡ್ ಅನ್ನ ಇಷ್ಟಕ್ಕೆ ಕೊಡ್ತೀವಿ, ಬಿ ಗ್ರೇಡ್ ಅನ್ನ ಇಷ್ಟಕ್ಕೆ ಕೊಡ್ತೀವಿ ಅಂತ ಹೇಳಿ ವರ್ಗೀಕರಣ ಮಾಡಿಕೊಂಡು ಅದನ್ನ ನಮ್ಮ ಹಕ್ಕು ಅಂತ ತಿಳ್ಕೊಂಡು ನಾವು ನಮ್ಮ ದ್ರಾಕ್ಷಿಗೆ ನಾವೇ ಒಂದು ರೇಟ್ ಫಿಕ್ಸ್ ಮಾಡಿಕೊಂಡು ಮಾರಾಟ ಮಾಡಿದ್ರೆ ಇದು ಸಮಸ್ಯೆ ಸಾಲ್ವ್ ಆಗಬಹುದಾ ಹೆಂಗ ಅಂತ. ಹೌದು ಸರ್, ನೀವು ಹೇಳುದು ಇದು ಸತ್ಯ ಐತಿ. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಸ್ಕೀಮ್ ತೆಗ್ದಾರ್ರಿ. ಏನ್ ತೆಗ್ದಾರ ಅಂದ್ರೆ ಅವರು 500 ಜನದ ಒಂದು ಮೆಂಬರ್ಶಿಪ್ ಮಾಡ್ಕೊಂಡ ಒಂದು ನೀವು ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ರೀ. ಅದ ರಾವದಿ ಪೆಂಡಿಕಟ್ಟು ಮಿಷನ್, ಗೋಧಿ ರಾಶಿ ಮಾಡೋ ಮಿಷನ್, ಒಟ್ ಎಲ್ಲಾನು ರೈತಗೆ ಏನ್ ಬೇಕಾಗತೈತಿ ಎಲ್ಲಾ ಸಿಗುವಂತ ಒಂದು ಸ್ಕೀಮ್ ಐತೆ. ಆ ಸ್ಕೀಮ್ನಿಂದ ಈಗ ನಾವು ಏನೈತಿ ಅದನ್ನ ಮಾನ್ಯ 500 ಜನ ಮೆಂಬರ್ ಮಾಡಿ ಅದನ್ನೊಂದು ಒಕ್ಕೂಟ ಮಾಡ್ಬೇಕಂತ ಹೇಳಿ ಕಿಶಿಂದ ಈಗ ನಾವು 12 ಮಂದಿ ಒಂದು ಬಾಡಿ ತಯಾರು ಮಾಡಿವ್ರಿ. ಈಗ ಅದು ಈಗಾಗಲೇ ಶಿಫಾರಸ್ ಆಗಿ ಡೆಲ್ಲಿ ಹೋಗೈತಿ. ಈಗ ಅದು ಮಮದಾಪುರ ಹುಬ್ಳಿಯಿಂದ ಮಾಡ್ಕೊಂಡಿವ್ರಿ ನಾವು. ಅದು ಮಮದಾಪುರಕ್ಕೆ ಆಗುದ್ರಿ. ಅದು ಸ್ಟೋರೇಜ್, ರಾಶಿ ಮಾಡೋ ಮಿಷಿನ್, ಕಟ್ ಮಾಡೋ ಮಿಷಿನ್, ಯಾವ್ದು ಪೆಂಡಿ ಕಟ್ಟೋ ಮಿಷಿನ್, ಮತ್ತು ರೈತ ಬೆಳೆದಂತ ಉಳ್ಳಾಗಡ್ಡಿ, ಟಮಾಟಿಕಾಯಿ ಏನೇ ಇರಲಿ ಕೆಡ್ಲಾರ್ದಂಗ ಇಡಾಕ ಸ್ಟೋರೇಜ್, ಇವೆಲ್ಲನೂ ಮಾಡ್ಬೇಕಂತ ಹೇಳಿ ಕಿಸಿಂದ ಈಗಾಗಲೇ ನಾವು 500 ಮಂದಿ ಮೆಂಬರ್ ಮಾಡಿ ಕಳಿಸೀವ್ರಿ ಶಿಫಾರಸ. ಇವು ನಮ್ಮ ಜಿಲ್ಲಾದಾಗ ಒಂದು 15 ಜನ 16 ಆಗ್ಯಾವ್ರಿ ಈ ಸದ್ಯಕ್ಕೆ. ಅದ್ರೊಳಗೂ ನಮ್ದು ಒಂದು ಮಮದಾಪುರಕ್ಕೆ ಮಾಡ್ಕೊಂಡಿವಿ. ಅದು ಇನ್ನು ಶಾಂಕ್ಷನ್ ಆಗೈತ್ರಿ. ಅದು ಬಂದ ಮೇಲೆ ಅದನ್ನ ಹೆಂಗ್ ನಡೆಸಬೇಕು, ಅದನ್ನ ಯಾವ ರೀತಿ ಮಾಡಬೇಕು, ಮತ್ತು ಅದು ಇವು ಏನು ಅಂದ್ರೆ ನೀವು ಗ್ರೇಡ್ ವೈಸ್ ಸ್ಟೋರೇಜ್ ಇಡಾಕ, ಮತ್ತು ರೈತಗ ನಾವು ಬೆಳಿತಕ್ಕಂತ ಎಲ್ಲಾ ಪೀಕಿ ಗೊಬ್ಬರ ಯಾವ್ದು ಕೊಡಬೇಕು, ಎಲ್ಲಾನು ಮಾಹಿತಿ ಆ ಸಂಘದಿಂದ ಸಿಗ್ತದ್ರಿ. ಅದನ್ನ ಮಾಡ್ಕೊಂಡು ಒಂದು ಕಮಿಟಿ ಮಾಡಿ ನಾವೇನೈತಿ ಈಗಾಗಲೇ ರೆಡಿ ಮಾಡಿವ್ರಿ ಸರ್. 500 ಜನ ಮೆಂಬರ್ಶಿಪ್ ಮಾಡಿವಿ, ಮತ್ತು ಅದು ಈಗಾಗಲೇ ಪಾಸ್ ಆಗಿ ಹೋಗೈತ್ರಿ. ಅದು ಇನ್ನು ಒಳ್ಳೆ ಒಂದು 3-4 ತಿಂಗಳದಾಗ ಅದು ಪಾಸ್ ಆಗಿ ಅದರದ್ದು ಕೆಲವೊಂದು ಬಜೆಟ್ ಐತ್ರಿ. ಆ ಬಜೆಟ್ ಬಂದ್ಮೇಲೆ ಅದಕ್ಕೂ ಇಲ್ಲಿ ನಮ್ಮ ಬಿಜಾಪುರ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಯಾರು ಸಂಬಂಧಪಟ್ಟವ್ರು ಬಂದು ಅದನ್ನು ನಮಗೆ ಇಲ್ಲಿ ಜಾಗ ತೋರಿಸ್ತಾರ್ರಿ. ಆ ನಂತರ ನಾವು ಅದಕ್ಕೆ ಎಲ್ಲರೂ ಕೂಡಿ ನಮ್ಮ ಕೈಲೇನು ಕೆಲವೊಂದು ಬಂಡವಾಳನ ಹಾಕಿ ಅಲ್ಲಿ ನಾವು ಏನು ಕಟ್ಟಬೇಕು, ನಾವು ಏನು ಕಟ್ಟಿದ್ರೆ ರೈತರಿಗೆ ಅನುಕೂಲ ಆಕೈತಿ. ನಾವು ಅದ್ರಾಗ ಬರೀ ದ್ರಾಕ್ಷಿ ಹತ್ತಲ್ಲ, ಕಾಯಿಪಲ್ಲೆ ಸದ್ಯಕ್ಕೆ ತಂದಿಟ್ಟರೆ ಏನೂ ಆಗ್ಲಾರ್ದಂಗ. ಈ ಉಳ್ಳಾಗಡ್ಡಿ ನಾವು ಕಡೆಯಕ್ಕೆ ಇಡ್ಲಾರ್ದ, ಇಲ್ಲಾರಿಗೆ ಹಾಕ್ಲಾರ್ದನ, ಅವು ರೈತ ಒಂದು 200 ಪಾಕೆಟ್ ಇತ್ತಂದ್ರೆ ತಂದು ಅಲ್ಲಿ ನೆಟ್ಲಾ ಬಿಡದ್ರೆ ಆ ಸ್ಟೋರೇಜ್ನಾಗೆ ಒಟ್ಟು ಅದು ಕೆಡಂಗಿಲ್ಲ. ಅಂತ ಒಂದು ಸ್ಟೋರೇಜ್ ಮಾಡಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿವು. ಇನ್ನುಳಿದ ರೈತರಿಗೂ ಅನುಕೂಲ ಆಕತ್ರಿ. ಈ ಜೋಳ ಗೋಧಿ ಇವನು ಇಟ್ಟರು ಖುಷಿ ಆಗಂಗಿಲ್ಲ, ಮತ್ತು ಜಮಿ ಬರ್ತಾವಲ್ರಿ ನಾವು ಸದಕತ್ತೀವಲ್ಲ ಅವತ್ತೂ ಅಲ್ಲಿ ಇಟ್ಟರೆ ಅವಕ್ಕೆ ಕೆಲವೊಂದು ಹುಳ ಹಾಕವ್ರಿ, ಹಾರಾಡು ಹುಳ, ಅವೆಲ್ಲ ತೂತ್ ತೆಗೆದು ತಿಂದು ಅಂದ್ರೆ ಅದು ಮಳಕಿನ ಹೊಡೆಯಂಗಲ್ರಿ ಅದು ಮುಂದೆ ಹಾಕಿದ್ರೆ. ಅಂಥವನು ಆಗಲಾರ್ದಂಗೆ ಮಾಡ್ಬೇಕಂತೇಳಿ ನಾವು ಅಗದಿ ಪಕ್ಕ ರೈತರ ಕೂಡಿ ಮಾಡಾಕತ್ತೀವಿ. ಅದನ್ನು ನಾವು ಇಲ್ಲಿ ಮಮದಾಪುರ ಹುಳಿ ಒಳಗೆ ಅದನ್ನ ಇಲ್ಲಿ ನಮ್ಮೊಂದು 20-30 ಹಳ್ಳಿಗೆ ಅದರ ಬೆಳಕು ತೋರಿಸಬೇಕು. ಇದರಿಂದ ಈ ಮಾಡ್ಯಾರಪ್ಪ ಇದ್ರದ ಒಳ್ಳೇದೈತಿ ರೈತರಿಗೆ ಅನ್ನೋದು ಆಗ ಅನ್ನುವಂಗೆ ಅದನ್ನ ಮಾಡ್ಬೇಕಂತೇಳಿ ಈಗಾಗಲೇ ಅದು ಪ್ರಗತಿ ಒಳಗೆ ಐತ್ರಿ. ಹೋಗೈತ್ರಿ ಅದು ಡೆಲ್ಲಿಗೆ ಪಾಸ್ ಆಗಿ ಒಂದು 3-4 ತಿಂಗಳದಾಗ ಅದು ಹೊಳಮಡಿ ಸ್ಯಾಂಕ್ಷನ್ ಆಗಿ ಅದು ಅದ್ರ ಜಾಗ ತೋರಿಸುದು. ಬಿಜಾಪುರದಿಂದ ಹೆಡ್ ಏರ್ ಹತ್ತಿರ್ತಾನ್ರಿ ಒಬ್ಬ ನಮ್ಮ ತೋಟಗಾರಿಕೆಗೆ, ಅವನ ಮುಖಾಂತರ ಅದು ಹೊಳಮಡಿ ಬರ್ತೈತಿ. ಬಂದ ಮೇಲೆ ಅದನ್ನು ಮಮದಾಪುರ ಹುಬ್ಳಿ ಒಳಗೆ ಅವ್ರು ಎಲ್ಲಿ ತೋರಿಸ್ತಾರ ಆ ಜಾಗ ಖರೀದಿ ಮಾಡ್ಬೇಕ್ರಿ. ಇವ್ನು ಮಾಡ್ಕೊಂಡ ದ್ರಾಕ್ಷಿ ಅವ್ರಿಗೆ ಆತು, ಎಲ್ಲರಿಗೂ ಈ ನಮ್ಮನು ಗಿಡಕ್ಕಾತು, ಇವು ದ್ರಾಕ್ಷಿ ರಾಶಿ ಮಾಡೋರಿಗೆ ಆತು. ನಾವು ದ್ರಾಕ್ಷಿ ಬಾಕ್ಸ್ ಮಾಡ್ತೀವಲ್ರಿ, ಇಂಥ ಬಾಕ್ಸ್ ಆ ಬಾಕ್ಸ್ ತಯಾರು ಮಾಡುವ ಫ್ಯಾಕ್ಟ್ರಿ ಸದ್ಯಕ್ಕೆ ಮಾಡುವ ಒಂದು ಪ್ರೋಗ್ರೆಸ್ ಅದ್ರಾಗ ಐತ್ರಿ. ಅವನು ಸದ್ಯಕ್ಕೆ ನಾವು ಮಾಡ್ಬೇಕಂತೇಳಿ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಆ ಸಂಘನ ಮಾಡೀವಿ. ಅದನ್ನ ಮುಂದಿನ ದಿನಮಾನದಾಗ ಈಗ ಹೆಂಗೆ ಬಂದಿರಿ ಅವಾಗ ನಿಮ್ಮನ್ನು ಕರೆಸಿ ನಾವ ನಿಮಗೇನೈತಿ ಇದ್ರ ಬಗ್ಗೆ ನಾವು ಹಿಂಗ್ ಮಾಡಿದೀವ್ರಿ ಸರ್, ಹಿಂಗ್ ಬಂದಿದ್ರಿ ನೀವು, ಈಗೇನೈತಿ ಮುಂದ ಅದನ್ನ ನಾವು ಒಳ್ಳೆಯದಾಗಿ ನಡೆಸಿಕೊಂಡು ಹೋಗ್ಬೇಕು ಅಂತದೊಂದು ಮನಸ್ಸಿನಾಗ ಇಟ್ಟುಕೊಂಡು ಆ ಪ್ರೋಗ್ರೆಸ್ ಅನ್ನು ಹಾಕೊಂಡಿವ್ರಿ. ಅಡ್ಡಿಲ್ಲ, ಬಹಳ ಸಂತೋಷ ಆಗ್ತದೆ ತಮ್ಮ ಯೋಜನೆಗಳನ್ನ ಕೇಳಿದ್ರೆ. ಈಗ ಏನಪ್ಪಾ ಅಂತಂದ್ರೆ ದ್ರಾಕ್ಷಿ ಆದ ನಂತರ ಮನುಕ ಏನ್ ಮಾಡುವಂತಹದ್ದೊಂದು ಉದ್ಯಮ ಇದೆ, ಅದು ಸುಮಾರು ವರ್ಷಗಳಿಂದ ನಡ್ಕೊಂಡೇ ಬಂದಿರುವಂತಹದ್ದು. ಅನೇಕ ರೈತರು ಇದರೊಳಗೆ ಲಾಭ ಕೂಡ ಮಾಡಿಕೊಂಡಿದ್ದಾರೆ ಅಂತ ಹೇಳಬಹುದು. ಆದ್ರೆ ಇದನ್ನೇ ನಾವು ಒಂದು ವೃತ್ತಿಪರವಾಗಿ ಮಾಡುವಂತಹದ್ದು, ಆಮೇಲೆ ಏನು ತಾವು ಸಂಘ ಅಂತ ಹೇಳಿದ್ರಿ, ಏನು ಗುಂಪು ಅಂತ ಹೇಳಿದ್ರಿ, ಆ ಗುಂಪಿನ ಮೂಲಕ ಮನುಕ ಮಾಡಿ ಅದನ್ನೇ ಒಂದು ಬ್ರ್ಯಾಂಡ್ ಆಗಿ ನೀವು ಪರಿವರ್ತನೆ ಮಾಡಿ ಆ ಬ್ರ್ಯಾಂಡ್ ಅನ್ನೇ ನೀವು ಮಾರಾಟ ಮಾಡಿದ್ರೆ ಇನ್ನೂ ಹೆಚ್ಚಿನ ಲಾಭವನ್ನ ನೀವು ನಿಮ್ಮ ಸಂಘಕ್ಕೆ ಕೊಡಬಹುದು. ಇಂಥ ವಿಚಾರಗಳು, ಇದು ಮನುಕ ಇರಬಹುದು ಅಥವಾ ದ್ರಾಕ್ಷಿಯಿಂದ ಈಗ ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ಉದ್ಯಮಗಳನ್ನ ಸಹಿತ ಸ್ಥಾಪನೆ ಮಾಡುವಂತದನ್ನ ಸರ್ಕಾರ ಕೂಡ ಮಾಡ್ತಾ ಇದೆ. ವೈನ್ ಉದ್ಯಮ ಇದೆ, ಹಿಂಗ ಬೇರೆ ಬೇರೆ ಉತ್ಪನ್ನಗಳನ್ನ ತಯಾರು ಮಾಡುವಂತಹ ಒಂದು ಉದ್ಯಮಗಳನ್ನ ಸ್ಥಾಪಿಸುವಂತಹ ಒಂದು ಕೆಲಸ. ಈ ನಿಟ್ಟಿನೊಳಗೆ ತಾವು ಸಂಘದ ಮೂಲಕ ಇಂಥ ಬ್ರ್ಯಾಂಡ್ಗಳನ್ನ ಮಾಡಿ ಅದನ್ನ ಜನರಿಗೆ ತಲುಪಿಸುವಂತಹ ಒಂದು ಕೆಲಸ, ಆ ಮೂಲಕ ರೈತರ ಒಂದು ಪ್ರಗತಿಯನ್ನ ಹೆಚ್ಚಿಗೆ ಸಾಧಿಸುವಂತಹ ಒಂದು ಕೆಲಸ, ಇದ್ರ ಬಗ್ಗೆ ಏನಾದರೂ ಯೋಚನೆ ಅದ? ಅದರಿ ಸರ್, ಈಗಾಗಲೇ ನಂಬುದ್ರಿ ನಾನು 150 ಪುಟ್ಟಿನೂ 6 ರ್ಯಾಕ್ ಅದವ್ರಿ, ನಾನು 18 ಲಕ್ಷ ಕೊಟ್ಟು ಮಾಡಿಸಿನಿ, 6 ವರ್ಷದಿಂದ ಮಾಡಿಸಿನಿ. ಅದ್ರಾಕ್ಷಿ ಹೆಚ್ಚಿದಾಗ ಅದನ್ನ ಪ್ರೋಗ್ರೆಸ್ ಹಾಕೊಂಡು ಮಾಡೀವ್ರಿ. ಈಗ ಪ್ರತಿ ವರ್ಷ ನಾವು ನಮ್ಮೂ ಅಲ್ದನ ಮತ್ತ ಮಗ್ಳಹಳ್ಳಿಯಾಗ ಯಾರು ತಂದು ಅದ್ರಾಗ ಮನುಕ್ ಮಾಡ್ಕೊಂಡು ಹೋಗಾರ್ರಿ. ನಮ್ಮ ದ್ರಾಕ್ಷಿ ಹಾಕುದಾದ್ಮೇಲೆ ಬ್ಯಾರೇದವರು ಬಂದು ಅಲ್ಲಿ ಮನುಕ್ ಮಾಡ್ಕೊಂಡು ಹೋಗ್ತಾರ. ಅದರಲ್ಲಿ 3 ತರ ಮನುಕ್ ಆಕತ್ರಿ. ಒಂದು ಹಸಿರು ಮನುಕ್ ಅಂತ ಮಾಡ್ತೀವಿ, ಇನ್ನೊಂದು ಹಳದಿ ಮನುಕ್ ಅಂತ ಮಾಡ್ತೀವಿ, ಇನ್ನೊಂದು ಗೋಲ್ಡನ್ ಕಲರ್. ಒಟ್ಟು 3 ತರ ಮನುಕ್ ಮಾಡ್ತೀವಿ. ಒಂದೊಂದು ನಾವು ಅದಕ್ಕೆ ಹೆಸರು ಇಡಬೇಕಾದ್ರೆ ಒಂದೊಂದು ಮೆಥಡ್ ಬೇರೆ ಐತ್ರಿ. ಅದಕ್ಕೆ ನಾವು ಹಸಿರು ಮಾಡುವ ಮೆಥಡ್ ಬೇರೆ, ಗೋಲ್ಡನ್ ಕಲರ್ ಮಾಡುವ ಮೆಥಡ್ ಬೇರೆ, ಹಳದಿ ಮಾಡುವ ಮೆಥಡ್ ಬೇರೆ. ಆಯಾ ಮೆಥಡ್ ಪ್ರಕಾರ ನಾವು ಮಾಡ್ತೀವಿ. ಆದ್ರೆ ಅದನ್ನ ನಾವ ಮಾರಾಟ ಮಾಡ್ಬೇಕಂದ್ರೆ ಈಗ ರೈತರಿಗೆ ಆಗುದಿಲ್ಲರಿ. ಅಂದ್ರೆ ಯಾಕೆ ಆಗುದಿಲ್ಲ ಅಂತ ಕೇಳಿದ್ರೆ, ನೇರವಾಗಿ ವ್ಯಾಪಾರಸ್ಥರು ರೈತರ ಕಡೆ ಬರಂಗಿಲ್ಲ. ಅಂದ್ರೆ ರೈತಿಗೆ ಯಾಕೆ ಸ್ಪೆಷಾಲಿಟಿ ಇಲ್ಲ ಅಂದ್ರೆ, ರೈತ ಏನ್ ಮಾಡ್ತಾನ್ರಿ, ಮಾಲ್ ಕೊಟ್ಬಿಡ್ತೀವಿ ನಾವು ಒಬ್ಬರಿಗೆ, ಯಾರು ಬಿಜಾಪುರದಾಗ 108 ಮಂದಿ ಯಾವಾರದಾರ ಒಬ್ರಿಗೆ ಕೊಡ್ತೀವಿ, ಆದ್ರೆ ದುಡ್ಡಿನ ಜವಾಬ್ದಾರಿ ಅವ್ರಿಗೆ ಇರ್ತದ್ರಿ. ನಮ್ಮ ಹಾಲು ಕೊಟ್ಟಿವತ್ ಹೇಳ್ತಾರ ಅವ್ರು ಕೊಡ್ತಾರ, ಅವ್ರ ಏನೈತಿ ಅವ್ರ ತ್ರೂ ರೊಕ್ಕ ಅವ್ರಿಗೆ ಬರ್ತೈತಿ, 40 ದಿವಸಕ್ಕೆ ನಮ್ಮ ರೊಕ್ಕ ನಮ್ಮ ಕೈ ಸೇರ್ತೈತಿ. ನಮ್ಮ ತೆಗೆ ಯಾಕೆ ಬರುದಿಲ್ಲ ಅಂದ್ರೆ ಅವರು ಅವ್ರಿಗೆ ನಾವು 40 ದಿವಸ ನಾವು ಆಗಾವ ಹಂಗ ಕೊಟ್ಬಿಡ್ಬೇಕು ಮಾಲ. ಅವ್ರು ಯಾರು ಎಲ್ಲಿ ಅವರು ನಮ್ಮ ನಾವು ರೈತರು ಅವ್ರಿಗೆ ನಮಗೆ ಪರಿಚಯ ಇರಂಗಿಲ್ಲ. ಮತ್ತೆ ನಮ್ಮೂ ಆದಂತ ಕೆಲವೊಂದು ಅದಕ್ಕೆ ಸಂಬಂಧಪಟ್ಟಂತ ನಮ್ಮದು ಸಂಘ ಮತ್ತು ಒಂದು ಅದಕ್ಕೆ ಅದರದೇ ಆದಂತ ಒಂದು ಸೊಸೈಟಿ ಇತ್ತಂದ್ರೆ ಅದ್ರ ಮುಖಾಂತರ ಮಾರಿದ್ರೆ ನಾಳೆ ಆ ರೊಕ್ಕ ವಶೀಲಿ ಮಾಡಕ್ ಒಂದು ದಾಂಡಿ ಆಕತ್ರಿ. ನಾವು ಬರೀ ಕೈ ಮ್ಯಾಲೆ ಯಾವ ಇದು ಈಗ ನಮ್ಮದೇ ಆದಂತ ನಮ್ದೇ ಗೌಡಪ್ಪ ಗೌಡ ಪಾಟೀಲ್ ಅಂತ ಹೇಳಿ ತಗೊಂಡಿ ಇವತ್ತು ಹೇಳಿ ಹೋಗ್ಬಿಟ್ರೆ ಆ ದುಡ್ಡು ಅವ್ರ ದಿಸ್ಕೊಳಕ್ ನಮ್ಗೆ ಹೆಂಗ ಆಕತಿ? ಒಂದ್ ಯಾವುದೇ ಒಂದು ಆಫೀಸ್ ಹತ್ತಿರ್ತೈತಿ, ಆ ಆಫೀಸ್ ತ್ರೂ ಹೋತಂದ್ರೆ ಅದಕ್ಕೆ ಒಂದ್ ಲೈನ್ ಇರ್ತೈತಿ, ಆ ಲೈನ್ ಪ್ರಕಾರ ಅದ್ ಬರ್ತೈತಿ ಹೋಗತಿ. ಅದನ್ನೇ ನಾವು ಮಾಡಕ್ ಹೊಂಟಿವ್ರಿ ಸರ್. ಈಗ ನಾವು ಮಾಡೋದು ಏನಂದ್ರೆ ನಾವು ಬೆಳೆದ ಮ್ಯಾಲ ನಾವೇ ಮಾರ್ಕೆಟ್ಗೆ ಹಚ್ಚಬೇಕು, ನಾವೇ ಮಾರ್ಬೇಕು. ಆ ಉದ್ದೇಶ ಇಟ್ಟುಕೊಂಡ ನಾವು ಈ ಸಂಘ ಮಾಡಕತ್ತೀವಿ. ಹೆಂಗಂದ್ರೆ ನಾವು ಇಲ್ಲಿ ಬಾಕ್ಸ್ನು ನಾವ ತಯಾರು ಮಾಡಬೇಕು, ಮಾಲನ್ನು ನಾವ ಮನುಕು ಮಾಡಿ ಅದನ್ನ ಸ್ಟೋರೇಜ್ ನಡೆಸುದು, ಕಡೆಯಾಕಿನೂ ಬಂದು ಇಟ್ಟುಕೊಳ್ಳುದು, ಅದನ್ನ ಹೊರಗಿನಕ್ಕಿಂತ ಇಲ್ಲಿ 100 ಉತ್ತಮ ಐತಿಪ ಅಂತೇಳಿ ಮಂದಿ ಅನ್ನು ಹಂಗ ಮಾಡ್ಬೇಕಂತೇಳಿ ಈ ಸಂಘ ಮಾಡಕತ್ತೀವಿ. ಆ ಉದ್ದೇಶ ಇಟ್ಟುಕೊಂಡ ನಾವು ಅದನ್ನ ಮಾಡಿವು. ನಾವು ಏನೈತಿ ಈಗಿನ್ನ ಮುಂದಿನ ಮಾಡೋದು ಬಹಳ ಐತ್ರಿ. ಅದು ಅದನ್ನ ನಾವು ಈಗ ಆಗಾವ್ ಹೇಳಕ್ ಬರಂಗಿಲ್ಲ. ಅದನ್ನ ಮುಂದಿನ ದಿನಮಾನದಾಗ ನಾವು ಅದನ್ನ ಏನ್ ಮಾಡಿವ ಅನ್ನೋದು ಮಂದಿಗೆ ಗೊತ್ತಾಗತ್ತೆ ಸರ್. ಒಳ್ಳೇದು, ತಮ್ಮ ಯೋಜನೆಗಳು ಬಹಳ ಸಂತೋಷ ಕೊಡುವಂತಹದ್ದು, ಮತ್ತೆ ಮುಂದಿನ ದಿನಗಳಲ್ಲಿ ಅವು ನನಸಾಗಲಿ ಅಂತೇಳಿ ನಾವು ಹಾರೈಸ್ತೀವಿ. ಗೌಡ್ರೆ, ಈಗ ಒಂದು ಮಾತು ಬಂತು ಏನಪ್ಪಾ ಅಂತಂದ್ರೆ ನೈಸರ್ಗಿಕ ವಿಪತ್ತುಗಳಿಂದ ಬಹಳಷ್ಟು ತೊಂದರೆ ಆಗುತ್ತದೆ ಅನ್ನುವಂಥದ್ದು. ದ್ರಾಕ್ಷಿಗೆ ವಿಶೇಷವಾಗಿ ದ್ರಾಕ್ಷಿಗೆ ಬಹಳ ಸೆನ್ಸಿಟಿವ್ ಬೆಳೆ ಇರುವಂತಹದ್ದು, ಬಹಳಷ್ಟು ಕಾಳಜಿ ನಾವು ಮಾಡಬೇಕಾಗ್ತದೆ. ಇಂಥ ಒಂದು ಸನ್ನಿವೇಶದೊಳಗೆ ಮುಂದಿನ ದಿನಗಳಲ್ಲಿ ಸಹಿತ ಇಂಥ ಏರುಪೇರುಗಳೇನದವಲ್ಲ ಬಹಳಷ್ಟು ಆಗ್ತಾವ ಅಂತೇಳಿ ನಮ್ಮ ತಜ್ಞರು ಹೇಳ್ಕೊತಾನೆ ಬಂದಾರೆ. ಈಗ ಯಾಕಪ್ಪ ಅಂತಂದ್ರೆ ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ, ಅದರಿಂದ ಮಳೆಯೂ ಹೆಚ್ಚಾಗ್ತದೆ, ಬರಾನೂ ಬರ್ತೈತಿ, ಚಂಡಮಾರುತಗಳು ಬರ್ತಾವ, ಗುಡುಗು ಸಿಡ್ಲು ಮಿಂಚು ಆಣೆಕಲ್ಲು ಇವೆಲ್ಲ ಇರ್ತಾವ. ಇಂಥ ಒಂದು ಸನ್ನಿವೇಶದೊಳಗೆ ಯೋಜನೆ ಮಾಡುವಂಥದ್ದು ಬಹಳ ಮುಖ್ಯ ಅದ. ವಾತಾವರಣವನ್ನು ನೋಡಿಕೊಂಡು ನಾವು ಯೋಜನೆ ಮಾಡಬೇಕು. ಈ ನಿಟ್ಟಿನೊಳಗೆ ವಿಶ್ವವಿದ್ಯಾಲಯಗಳ ತಜ್ಞರು ಅಧಿಕಾರಿಗಳು ಇವರ ಸಹಕಾರವನ್ನು ತಗೊಂಡು ತಾವು ಯಾವ ರೀತಿ ಯೋಜನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಶಿಕ್ಷಣ ಪಡ್ಕೊಳ್ಳೋದು ರೈತರು ಬಹಳ ಮುಖ್ಯ. ಇದ್ರ ಬಗ್ಗೆ ಏನಾದರೂ ತಾವು ಯೋಚನೆ ಮಾಡಿದ್ರೆ? ಈಗಂತೂ ಸರ್ ನಾವು ಅದ್ರ ಬಗ್ಗೆ ಬಹಳ ನಾವು ಮೊದಲ ಅಲ್ಪ ಸ್ವಲ್ಪ ಸಾಲಿ ಕಲ್ತಾವ್ರ ನಾವು ಮೊದಲ. ಈಗಿನ ನಮ್ಮ ಹುಡುಗರು ಏನದಲ್ಲ ನಮ್ಮ ಮಕ್ಕಳು ಅದಾರಲ್ಲ ಅವರು ಡಿಗ್ರಿ ಮುಗಿಸ್ಯಾರ. ಅವ್ರ ಏನೈತಿ ಇನ್ನು ಅದ್ರ ಬಗ್ಗೆ ಅವ್ರು ಈಗಾಗಲೇ ಹೊರಗಿನ ಮಾಹಿತಿ ತಗೊಳಕತ್ಯಾರ. ನಾವು ನಾಸಿಕ್ ಕಳಿಸಿ ನಾಸಿಕ್ದಿಂದ ಒಂದು 6 ಒಂದು ವರ್ಷ ಅಲ್ಲಿ ಕಳಿಸಿ ಅದ್ರ ಮಾಹಿತಿ ತಗೊಂಡು ನಾಸಿಕ್ದಾಗ ಇಲ್ಲಿಗೆ ನಾಸಿಕ್ಕ ಏನ್ ಪರಕ್ ಐತಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಸಂಬಂಧ ಕಳಿಸ್ಬೇಕಂತ ವಿಚಾರಿತ್ತು. ಈ ಪ್ರಕೃತಿ ವಿಕೋಪ ಮತ್ತು ಚಂಡಮಾರುತ ಇವು ಗಾಳಿ ಗುಡುಗ ಸಿಡಲ ಇಂಥದ್ರಿಂದ ನಾವು ಏನ್ ಕಲ್ತ್ ಬಂದ್ರು ಇವು ನಮ್ಮನ್ನ ಅವು ಬಿಡಂಗಿಲ್ರಿ. ಅವು ಅದನ್ನ ನಾವು ಕಲ್ತ್ ಬಂದದ ವಿದ್ಯೆದಿಂದ ಇದನ್ನ ನಾವು ಕಡಿಮೆ ಮಾಡಕ್ಕಾಗಂಗಿಲ್ಲ. ಅದನ್ನೇನೈತಿ ಮುಂದಿನ ದಿನಮಾನದೊಳಗೆ ನಾವು ಹಾಕುವುದು ಸರ್ಕಾರಿ ಗೊಬ್ಬರವನ್ನ ಪೂರಾ ನಿರ್ನಾಮ ಒಟ್ಟ ಇಲ್ಲ ಅನ್ನೋಂಗ ಮಾಡಿ ಹೆಂಡಿ ಗೊಬ್ಬರ ಹಾಕಿ ಆಕಳ ಗೋಮಂತ್ರದಿಂದ ಮತ್ತು ಇವು ಏನದಲ್ಲ ಗೋಮಂತ್ರದಿಂದ ತಯಾರು ಮಾಡಂತ ಇವನು ಆರ್ಗ್ಯಾನಿಕ್ ಏನ್ ಮಾಡ್ತಾರಲ್ರಿ ಇದನ್ನ ನಾವು ಮಾಡಿ ಕಿಶಿಂದ ಇದನ್ನ ರೋಗಗಳನ್ನ ನಾವು ಕಡಿಮೆ ಮಾಡ್ಕೋತೀವಿ ಅನ್ನುವಂತ ಒಂದು ವಿಚಾರ ಇಟ್ಕೊಂಡಿವು. ಅತಿ ರೋಗ ಈ ನಾವು ಗೊಬ್ಬರ ಹಾಕಿ ಬೆಳೆಸೋದ್ರಿಂದ ಹೆಚ್ಚಿನ ರೋಗ ಬರ್ತತಿ. ಅದನ್ನ ಹಾಕ್ಲಾರ್ದ ಬೆಳೆಸಿದ್ರ ಈಗ ಇದ ವರ್ಷ ನಾವು ಏನೈತಿ ಬರೀ ಆರ್ಗ್ಯಾನಿಕ್ ಒಂದ್ ಸ್ವಲ್ಪ ಯೂಸ್ ಮಾಡಿವ್ರಿ. ಯೂಸ್ ಮಾಡಿದ್ದು ಅಷ್ಟ ಒಂದ್ ಯೂಸ್ ಬರೀ ಇದ ಸರಿ ಫಸ್ಟ್ ಮಾಡಿವಿ. ನಮಗ ಕೆಲವೊಂದ್ ಏರಿಯಾದಾಗ ಪೂರಾ ನಿರ್ನಾಮ ಆಗ್ಯಾವ್ರಿ. ಆದ್ರೆ ನಮ್ಮ 50% ಆಗ್ಯಾವ. 50% ಆಗ್ಯಾವ ಅಂದ್ರ ಅದು ರಿಸಲ್ಟ್ ಒಂದ್ ಸ್ವಲ್ಪ ಬಂದೈತಿ ಅಂತೇಳಿ ನಮ್ಗೆ ಅನಿಸೈತಿ. ಇದನ್ನ ನಾವು ಹೆಚ್ಚಿಗೆ ಮಾಡಿದೀವಿ ಅಂದ್ರ ಈಗ ಅಣಿಕಲ್ ಒಂದ್ ಬಿಟ್ಟು ಬೇಕಾದಷ್ಟು ಮಳೆ ಆದ್ರೂ ಏನೂ ಆಗುದಿಲ್ಲ ಅಂತ ನಮ್ಗೆ ಅನಿಸಾಕತೈತಿ. ಅಣಿಕಲ್ ಒಂದ ಅದಕ್ಕೆ ಇದುರಿ ಕುತ್ತ ಅದು ಎತ್ತರ ಮ್ಯಾಗಿಂದ ದೊಡ್ಡ ಅಣಿಕಲ್ ಬಿತ್ತಂದ್ರ ಅದ್ ಎಂತಾದ ಕಾಯಿ ಇರ್ಲಿ ಎಂತಾದ ತಾಪಲ್ ಇರ್ಲಿ ಹರ್ಕೊಂಡು ಹೋಗತಿ. ಹಂಗ ಮಳೆ ಆದ್ರೆ ಏನಾಗಂಗಿಲ್ಲ. ನಾವು ಈ ಟೈಪ್ ಮಾಡ್ಕಿಸಿಂದ ಹೆಚ್ಚಿಗೆ ಅನುಕೂಲ ಮಾಡ್ಕೋಬೇಕಂತೇಳಿ ಒಂದು ಲೆಕ್ಕ ಹಾಕೊಂಡಿವಿ. ಗೌಡ್ರೆ, ಈಗ ನಿಮ್ಮಲ್ಲಿ ಈಗ ದ್ರಾಕ್ಷಿಗೆ ಬಹಳ ಕೌಶಲಯುಕ್ತ ಕೂಲಿ ಆಳುಗಳು ಬೇಕಾಗ್ತಾರೆ. ಯಾಕಂತಂದ್ರೆ ಅದನ್ನ ಚಟ್ನಿ ಮಾಡೋದು ಒಂದು ಕೌಶಲ ಇರ್ತದ, ವಿಜ್ಞಾನ ಇರ್ತದ ಅದ್ರೊಳಗೆ. ನಿಮ್ಮಲ್ಲಿ ಹೆಂಗ ಪರಿಸ್ಥಿತಿ ಅದ ಕೂಲಿ ಆಳುಗಳ ಪರಿಸ್ಥಿತಿ? ಲೇಬರ್ ವಿಚಾರದಾಗ ಎಲ್ಲಾ ಕಡೆ ತ್ರಾಸ ಐತ್ರಿ. ಆದ್ರೂ ನಮ್ಮಲ್ಲಿ ಏನೈತಿ ದ್ರಾಕ್ಷಿ ಬಾಳ ಇಲ್ರಿ. ನಮ್ಮಲ್ಲಿ ದ್ರಾಕ್ಷಿ ಇಲ್ಲಿ ಒಳ್ಳೆಯ ಒಂದ್ 2 3 ಮಂದಿ ರೈತರು ಅಟ್ಟ ಹೆಚ್ಚಿವಿ. ನಾವು ಇಷ್ಟ ಹೆಚ್ಚಿವಿ ಅದನ್ನ ಪಕ್ಕ ಇದ್ರಾಗ ಪರಿಣಿತರು ಯಾರು ಇಲ್ಲ, ಯಾರು ಲೇಬರ್ಗಳು. ಅವ್ರನ್ನ ನಾವ ಅವ್ರನ್ನ ತಯಾರು ಮಾಡ್ಬೇಕ್ರಿ. ಅವ್ರನ್ನ ನಮ್ಮಲ್ಲಿ ಮತ್ತೊಂದು ಅದಕ್ಕೆ ಬರುವ ಆಳುಗಳನ್ನ ಅಲ್ಲಿ ಹಚ್ಚಬೇಕು. ಮುಂದ ನಿತ್ತ ಹಿಂಗ ಮಾಡಿ ಹಿಂಗ ಮಾಡಿ ಹಿಂಗ ಮಾಡತ್ತೇಳಿ ಐದಾರು ವರ್ಷದಾಗ ಒಂದ 25-30 ಜನ ನಾವು ತಯಾರು ಮಾಡೀವಿ. ನಮಗೊಂದು 10-15 ಜನ ಬೇಕಾಗ್ತಾರ, ನಮ್ಮಲ್ಲಿ ಒಬ್ರು ಬಿಟ್ಟಿರ್ತಾರ, ಅವ್ರು ಬಂದಿರ್ತಾರ. ಹಿಂಗಾಗಿ ನಮ್ಮಲ್ಲಿ ಒಟ್ಟು ಒಂದು 30 ಜನ ಹೆಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕೊಟ್ಟಿವಿ ಅವ್ರಿಗೆ. ನಾವು ಮಾಡುವ ಹೊತ್ತಿನಾಗೂ ಮನೆಯವ್ರ ಮುಂದಿರತ್ತಿವಿ, ಮಾಲಕರ ಈ ಟೈಪ್ ಮಾಡ್ಬೇಕು ಈ ಟೈಪ್ ಮಾಡ್ಬೇಕು ಅಂತ ಹೇಳ್ಕೋತ ಬಂದೀವಿ, ಹಂಗ ಸಾಕೋತ ಬಂದತ್ರಿ. ಇನ್ನು ಮುಂದಿನ ದಿನ ಮಾಡಿದಾಗ ಇಲ್ಲಿ ದ್ರಾಕ್ಷಿನ ಹೆಚ್ಚಿಗೆ ಆಗುವ ಸಾಧ್ಯತೆ ಐತಿ. ಮತ್ತ ಈಗ ಇತ್ತಿತ್ತಲಾಗ UPಯಿಂದ ಬರಾಕತ್ಯಾರ್ರಿ, UPಯಿಂದ ಮಂದಿ ಬಂದು ಒಂದೊಂದು ಟೀಮ್ ಅಲ್ಲೊಂದು ಟೀಮ್ ಇರ್ತಾರ, ಅವ್ರಿಗೆ ಅಗಾವ ಟೆಂಡರ್ ಕೊಡ್ತಾರ, ಅವ್ರ ಗಿಡದ ಲೆಕ್ಕದ ಮ್ಯಾಗ ಇರ್ತತಿ. ಅವರು ಬಂದ್ ಮಾಡಾಕತ್ಯಾರ್ರಿ, ಅವರು ಬಂದ್ ಮಾಡಾಕತ್ಯಾರ. ನಾವೇನ ಅವ್ರನ್ನ UPಯವ್ರನ್ನ ಹೆಚ್ಚಿಲ್ಲ, ನಮ್ಮಲ್ಲಿ ಲೋಕಲ್ ಮಂದಿ ತಗೊಂಡ ಮಾಡೀವಿ. ನಮಗೇನು ಹಂಗೇನ ಸರಿ ಅನಿಸೈತ್ರಿ, ನಾವು ಕಡ್ಡಿ ಮಾಡೋದ್ರಾಗಲಿ, ಕಾಯಿ ಕಟ್ ಮಾಡೋದ್ರಾಗಲಿ, ಮುಂದೆ ಚಾಟ್ನಿ ಆಗಲಿ, ಇವತ್ತು ಕೆಲಸ ತಗೋದ್ರಾಗಲಿ, ಮುಂದೆ ಇವು ಬಣ್ಣ ಹಚ್ಚು ಎಲ್ಲಾನು ಹಿಡ್ಕೊಂಡು ಹೆಚ್ಚು ಕಡಿಮೆ ಇಲ್ಲೇ ನಾವು ಲೋಕಲ್ ಆಳುಗಳೆಲ್ಲ ಮಾಡ್ಸಕತ್ತೀವಿ. ಮೊದಲು ಯಾರು ತಗೊಂಡ್ ಮಾಡೀವಿ, ಏನೋ ಬಿಟ್ಟಿರ್ತಾರ ಬಂದಿರ್ತಾರ, ಒಂದು 20-30 ಜನ ನಮ್ಮಲ್ಲಿ ನಮ್ಮ ಕೈಯಾಗ ಅದರ ಪರಿಣಿತರಾಗ್ಯಾರ್ರಿ. ಆ ಟೈಮ್ಗೆ ಅವ್ರಿಗೆ ಆಗಾವ ಹೇಳ್ಕೊಂಡಿರ್ತೀವಿ, ಬರ್ತಾರ್ರಿ, ಕೆಲಸ ಮಾಡಿಕೊಡ್ತಾರ. ಮತ್ತ ಹಂಗೆ ಏನೋ ಅನಿವಾರ್ಯ ಇರ್ಲಾರ್ದಾಗ ಮಗ್ಲು ಇಲ್ಲೆಲ್ಲ ಕಾಕಂಡಿಕಿ, ಹೊಂಬದಾಪುರ, ಚಿಕ್ಕಲಿಕ್ಕಿ ಕ್ರಾಸ್, ಅವೆಲ್ಲ ಮೊದಲಿನ ದ್ರಾಕ್ಷಿ ಊರ್ರೆವು. ಅಂತ ಊರಿಂದ ಟೀಮ್ ತರಿಸ್ತೀವಿ. ಒಟ್ಟ ಇಲ್ಲಿ ಬಹಳ ಮಂದಿ ಯಾರು ಸಿಗಲಾರ್ದ ಅವರು UPಯಿಂದ ಬಂದದ್ದು ಟೀಮ್ ಇರ್ತಾವ್ರಿ, ಅವ್ರು ಎಲ್ಲರ ಒಂದ್ ಕಡೆ ಸ್ಟ್ಯಾಂಡ್ ಮಾಡಿರ್ತಾರ, ಅಲ್ಲಿದಿಂದ ಅವ್ರನ್ನ ತಗೊಂಡ್ಬಂದು ಕರ್ಕೊಂಬಂದು ಗಾಡಿಯಾಗ ಮತ್ತೆ ಹೋಗಿ ಅವ್ರು ನಿಲ್ಲಿಸಬಹುದು, ಮಾಡಿ ತಮ್ಮ ತಮ್ಮ ಕೆಲಸ ಮಾಡ್ಕೋತಾರ ರೈತರು. ಈಗ ಪ್ರತಿ ವರ್ಷ ಎಷ್ಟು ಇಳುವರಿ ನೀವು ತೆಗಿತಾ ಇದ್ರಿ? ಒಂದ್ ಎಕರೆಗೆ ನನಗೆ ಹೇಳ್ರಿ, ಒಂದ್ ಎಕರೆಗೆ ಎಷ್ಟು ಖರ್ಚು ಬರ್ತದ, ಆಮೇಲೆ ಎಷ್ಟು ಇಳುವರಿ ಬರ್ತದ, ಮತ್ತೆ ಏನು ಆದಾಯ ಬರ್ತದ ಸರಾಸರಿ? ಆದಾಯ ಅಂದ್ರೆ ಸರ, ಈಗ ನಾವು ಯಾವುದೇ ಪೀಕ್ ಮಾಡಿದ್ರು ಈ ಪ್ರಕೃತಿ ಈ ಕೋಪಕ್ಕೆ ಹಾನಿ ಆಗಲಾರ್ದ ಬತ್ತಂದ್ರ ಈ ದ್ರಾಕ್ಷಿ ಮುಂದೆ ಯಾವ ಪೀಕುನು ಇಲ್ಲ, ಅದೇ ದೊಡ್ಡ ಪೀಕ್ ಈಗ. ಆದ್ರೆ ಏನೈತಿ, ಮಿನಿಮಮ್ 3 ಟನ್ ಅಂತರೂ ಬೆಳಿಬೇಕ್ರಿ ಎಲ್ಲರೂ. ಇದು ಬೆಳೆಯವ್ರ 5-6 ಟನ್ ಬೆಳಿತಾರ್ರಿ. ಆದ್ರೆ ನಾವು ಇಲ್ಲಿ ನಾವು 6 ವರ್ಷದಿಂದ ನಾವು ಹೆಚ್ಚು ಬೆಳೆಯಕತ್ತೀವಿ. ಮಿನಿಮಮ್ 3 ಟನ್ ನಾವು ಮಾಡೀವ್ರಿ, 3 ಟನ್ ಮಾಡೀವಿ. 150-190 ಮಟ್ಟ ರೇಟ್ ಐತೇವು. ನಾವು 150 ಟಾರ್ಗೆಟ್ ಮಾಡ್ಕೊಳ್ದ್ರಿ ಎವರೇಜ್, ಸುಮಾರ ಚಲೋ ಎವರೇಜ್ 150 ರೂಪಾಯಿ ರೇಟ್ ಬೀಳ್ತತಿ ಮನುಕರಿ. 150 ರೂಪಾಯಿ ಒಂದ್ ಕೆಜಿ ರೀ. ಮತ್ತ ಹಸಿಕಾಯಿ ಆದ್ರೆ 30-32 ರೂಪಾಯಿ ಒಂದ್ ಕಿಲೋ ಮಾರ್ತತ್ರಿ. ಅದೂ ಒಂದ್ ವರ್ಷ ಕೊಟ್ಟಿದ್ದೀವ್ರಿ. 2 ಎಕರೆ ಫಸ್ಟ್ನೇ ವರ್ಷ ಹಚ್ಚಿದೀವ್ರಿ, ಅದು ಮಾಣಿಕ ಚಮನ್ ಅಂತೇಳಿ. 32 ಟನ್ ಕಾಯಿ ಹೊಣಿತೀರ ಫಸ್ಟ್ನೇ ವರ್ಷ ರೀ. 32 ಟನ್ ಕಾಯಿ ಹೊಂಟ್ರೆ 2 ಎಕರೆ 936,000 ರೂಪಾಯಿ ಆತ 2 ಎಕರೆ. ಏನೋ ಹಚ್ಚಿದ ವರ್ಷ ರೀ ಇದು. ಮತ್ತೆ 2ನೇ ವರ್ಷನು ಚಲೋ ಹೊಂಟತ್ರಿ, ಅದು 10 ಟನ್ ಮನುಕಾತು. 10 ಟನ್ ಮನುಕಾತು 150 ರೂಪಾಯಿ ಮಾರ್ತಿ, ಅದ 2 ಎಕರೆ 15 ಲಕ್ಷದಾತ. ಇಷ್ಟು ಉತ್ಪನ್ನ ಎದುರಾಗ ಬರಂಗಿಲ್ಲ. ಆದ್ರೆ ಅದನ್ನ ನುಕ್ಸಾನ ಅಂತ ನಾವು ಏನಾರ ಆಕೈತಿಪ್ಪ ಅಂತಂದ್ರೆ ರೋಗಿನೊಳಗೆ ಏನು ನುಕ್ಸಾನ ಆಗುದಿಲ್ಲ. ರೋಗಿ ಎಂತಾದಿದ್ರು ಎಣ್ಣೆ ಹೊಡಿತಾರ ಮಾಡ್ತಾರ. ಅದಕ್ಕೆ ಕುತ್ತಂದ್ರೆ ಮಳಿ, ಪ್ರಕೃತಿ ಕೋಪ, ಚಂಡಮಾರುತ, ಇದರಿಂದ ಆಣಿಕಲ್ಲ, ಇದರಿಂದ ಮಾತ್ರ ಹಾನಿಯಾಗಿ ನುಕ್ಸಾನ ಹಾಕೊಂಡ್ ರೈತ. ಅದನ್ನ ಬಿಟ್ಟರೆ ರೋಗಿನಾಗ ಯಾವನು ಹೋಗಂಗಲ್ರಿ. ಈಗ ಎಲ್ಲಾ ತರ ಎಣ್ಣೆ ಅದಾವು, ಎಲ್ಲಾನು ಹೊಡಿತಾರ, ಎಲ್ಲಾನು ಮಾಡಿನೂ ಆಣಿಕಲ್ಲ ಮಳಿ ಬಿದ್ರೆ ಅವ್ನು ಹಣಿ ಬರ ಹೋಗ್ಬಿಡ್ತಾನ ಜಡ್ ಕಡಿತಾವ. ಗೌಡ್ರೆ, ಯಾರಾದ್ರೂ ನಿಮ್ ಜೊತೆಗೆ ಮಾತಾಡಬೇಕು, ನಿಮ್ಮ ಅನುಭವಗಳನ್ನು ಹಂಚ್ಕೋಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? 9714446. ಆತ್ಮೀಯರೆ, ಗೌಡಪ್ಪಗೌಡ ಪಾಟೀಲ್ ಅವರು ಹೇಳಿದಂತಹ ಮೊಬೈಲ್ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9711644936. ಈ ನಂಬರ್ ಅನ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡಬಹುದು. ಒಳ್ಳೇದು ಗೌಡಪ್ಪಗೌಡ ಪಾಟೀಲ್ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಮ್ಮ ದ್ರಾಕ್ಷಿ ಬೆಳೆಯ ಅನುಭವಗಳನ್ನ ಮತ್ತ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಮ್ಮ ರೈತರಿಗೆ ಈ ದ್ರಾಕ್ಷಿ ಬೆಳೆಯಿಂದ ಅನುಕೂಲ ಕಲ್ಪಿಸಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ತಮಗ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ದ್ರಾಕ್ಷಿ ಬೇಸಾಯದಲ್ಲಿನ ಅನುಭವ ಕುರಿತು ಬಬಲೇಶ್ವರ ತಾಲೂಕು ದೇವಾಪುರ ಗ್ರಾಮದ ಗೌಡಪ್ಪಗೌಡ ಪರಪ್ಪಗೌಡ ಪಾಟೀಲ್ ಅವರೊಂದಿಗೆ ಮಾತುಕತೆಯನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದ್ದವರು ಡಾ ಸೋಮಶೇಖರ್ ಎಸ್ ರುಳಿ.